ವಿಜಯ್ ಎಸ್ ದಾನರೆಡ್ಡಿ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಹಾಗೂ ಮಾರುಕಟ್ಟೆ ಧಾರಣೆಯನ್ನ ತಿಳಿಯುತ್ತೀರಿ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ಜೈಲು ಅಥವಾ 5 ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು, ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ ಜಮೀನಿನಲ್ಲಿ ಡ್ರಾಗನ್ ಫ್ರೂಟ್ 3600 ಸಸಿ ಐತೆ. ನರೇಗೆ ಇಲ್ಲದಿದ್ರೆ ಈ ಬೆಳೆ ಮಾಡೋಕ ಕಷ್ಟ ಆಗ್ತಾ ಇತ್ತು. ಈಗ ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು, ಏನು ಬೆಳೆ ಆದ್ರೂ ಮಾಡಬಹುದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಇದೀಗ ತೆಂಗು ಹಾಗೂ ಅಡಿಕೆ ಬೆಳೆಯಲ್ಲಿ ಕಂಡುಬರುವ ಕೀಟಗಳು ಹಾಗೂ ಅವುಗಳ ನಿರ್ವಹಣೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ವಿಜಯ್ ಎಸ್ ದಾನರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ಬೇಸಿಗೆಯಲ್ಲಿ ಅಡಿಕೆ ಮತ್ತು ತೆಂಗಿನ ಬೆಳೆಯಲ್ಲಿ ಯಾವ ಯಾವ ಕೀಟಗಳು ಕಂಡು ಬರ್ತವೆ, ಇವುಗಳ ಬಾಧೆಯನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಇವತ್ತು ತಿಳಿದುಕೊಳ್ಳೋಣ. ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕತ್ತಲಗೆರೆಯಲ್ಲಿ ಇರುವಂತಹ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಕೀಟಶಾಸ್ತ್ರಜ್ಞರಾದಂತಹ ವಿಜಯ್ ಎಸ್ ದಾನರೆಡ್ಡಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರಿಂದಲೇ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ ಸರ್, ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ರೈತ ಬಾಂಧವರನ್ನ ನಮಸ್ಕಾರ. ಸರ್, ಈಗ ಅಡಿಕೆಯಲ್ಲಿ ಬರ್ತಕ್ಕಂತ ಕೀಟಗಳು ಯಾವ್ಯಾವ ಅಂತ ಹೇಳ್ತೀರಾ? 5 ಒಳಗಡೆ ತೋಟ ಆಗಿದ್ರೆ ನಿಮಗೆ ಒಂದು ಪ್ರಮುಖ ರಸ ಇರುವಂತ ಕೀಟ ಬರ್ತಾವ ರೈತರೆ. ನೀವು ಆಗ್ಲೇ ಗಮನಿಸಿರಬಹುದು, ಎಲೆ ಮೇಲ್ಗಡೆ ಎಲ್ಲ ಹಳದಿ ಮತ್ತು ಹಸಿರು ಬಣ್ಣದ ಮಜ್ಜಗಳಾಗಿರ್ತವೆ. ಸ್ವಲ್ಪ ಬೆಳವಣಿಗೆ ಕೂಡ ಕುಂಠಿತ ಆಗಿರ್ತವೆ ಬೇಸಿಗೆಯಲ್ಲಿ. ಸೊ ಇದೇನು ಪ್ರಮುಖ ಕಾರಣ ಅಂತಂದ್ರೆ, ತಾಪಮಾನ ಹೆಚ್ಚಾದಂಗೆ ಒಂದು ಕೀಟ ವೃದ್ಧಿ ಆಗುತ್ತೆ ಸಂಖ್ಯೆಯಲ್ಲಿ. ಯಾವ್ದಂತಂದ್ರೆ ರಸ ಇರುವಂತ ನುಸಿ, ರಸ ಇರುವಂತ ಕೀಟ ಅದು ನುಸಿ. ಅದ್ರಲ್ಲಿ ಏಡ್ತಾ ಬರ್ತವೆ ಒಂದು ಬಿಳಿ ನುಸಿ, ಒಂದು ಕೆಂಪು ನುಸಿ. ಅಂದ್ರೆ ನೀವು ಕೆಂಪು ನುಸಿ ಆದ್ರೆ ಗರಿಯನ್ನ ನಿಮ್ ಬಟ್ಟೆ ಬೆರಳಿಂದ ಗೀರಿ ಇದ್ರೆ ರಕ್ತ ತರ ನಿಮ್ ಬೆರಳಲ್ಲಿ ಅಂಟ್ಕೊಳತ್ತೆ. ಸೊ ಆತರ ಕಂಡು ಬಂದ್ರೆ ಅದು ಕೆಂಪು ನುಸಿ. ಆತರ ಕಂಡು ಬರಲಿಲ್ಲ ಅಂದ್ರೆ ಕೂಡ ಬಟ್ ಮಚ್ಚೆಗಳು ಇರ್ತವೆ, ಬಿಳಿ ಹಸಿರು ಮಚ್ಚೆಗಳಿಂದ ಕೂಡಿರುತ್ತೆ. ಸೊ ಆತರ ಇದ್ರೆ ನುಸಿ ಇಲ್ಲ ಅಂತ ತಿಳ್ಕೊಬೇಕು, ಅದು ಕೂಡ ಇರುತ್ತೆ, ಬಟ್ ಬಿಳಿ ನುಸಿ ಇರ್ತವೆ. ಸೊ ಈ ತರ ನಿಮ್ಗೆ ಏನಾದರೂ ಬಾಧೆ ಲಕ್ಷಣ ಕಂಡು ಬಂದ್ರೆ ನೀವು ಪ್ರಮುಖವಾಗಿ ಕೀಟನಾಶಕ ಸಿಂಪರಣೆ ಮಾಡಲೇಬೇಕು. ಆದ್ರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಬೇಸಿಗೆಯಲ್ಲಿ ರೈತರು ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ, ಭೂಮಿಯನ್ನ ಹೊದಿಕೆ ಮಾಡಲ್ಲ, ಹಸಿರು ಹೊದಿಕೆಯನ್ನ ಹಂಗೆ ಖಾಲಿ ಬಿದ್ದ್ಬಿಡ್ತಾರೆ. ಸೊ ಇವಾಗಲೇ ಈ ವರ್ಷ ಅಂಕ ತಾಪಮಾನ ಜಾಸ್ತಿ. ಸೊ ಆದರೂ ಕೂಡ ರೈತರು ಸ್ವಲ್ಪ ಏನಾದರೂ ಹಸಿರೆಲೆ ಗೊಬ್ಬರಗಳನ್ನಾಗಿರ್ಬೋದು, ಡೈಂಚ, ಸೆಣಬು ಅಥವಾ ಅಲಸಂದೆ, ಹುರುಳಿ ಇಂಥ ಬೆಳೆಗಳನ್ನ ಸ್ವಲ್ಪ ಉಳುಮೆ ಮಾಡಿಬಿಟ್ಟು ನೀರು ಕಟ್ಟಿ ಬೀಜ ಉಗ್ಗಿದ್ರೆ ಅವು ಸಂಪೂರ್ಣವಾಗಿ ಬೆಳೆದು ನಿಮ್ಮ ಭೂಮಿಯನ್ನು ಆವರಿಸ್ಕೊಂಡ್ಬಿಟ್ರೆ ನಿಮ್ಮ ತಾಪಮಾನ ಕಡಿಮೆ ಮಾಡಲಿಕ್ಕೆ ಅವು ನಿಮಗೆ ಸಹಾಯ ಮಾಡ್ತವೆ. ತಾಪಮಾನ ಕಡಿಮೆ ಇದ್ರೆ ನೇರವಾಗಿ ನಿಮ್ಮ ರಸ ಇರುವಂತಹ ಕೀಟ ಆಗಲೇ ಹೇಳದಂಗೆ ನುಸಿ ಬಾಧೆನೂ ಕೂಡ ಕಡಿಮೆ ಇರುತ್ತೆ. ಇದನ್ನು ನೀವು ನಿರ್ವಹಣಾ ಕ್ರಮವಾಗಿ ಅನುಸರಿಸಬಹುದು. ಇನ್ನೊಂದು, ಇದು ಮಾಡಿದ್ರು ಕೂಡ ಕೆಲ ಟೈಮಲ್ಲಿ ತಾಪಮಾನ ತೋಟಿ ಬರೋದಲ್ಲ, ಅದು ಪ್ರಕೃತಿ. ಸೊ ಆದರೂ ಕೂಡ ರಸ ಇರುವಂತಹ ನುಸಿ ಕೀಟ ಬರುತ್ತೆ. ಸೊ ಇದನ್ನು ನಾವು ಒಂದು ಏನಂತಂದ್ರೆ, ನಮಗೆ ಈಗ ಕರಗುವ ನೀರಲ್ಲಿ ಕರಗುವಂತ ಗಂಧಕ ಸಲ್ಫರ್ ಅಂತ ಕರಿತೇವೆ ನಾವು, ಅದು ವೆಟಬಲ್ ಸಲ್ಫರ್ ಅಂತ ಕರಿತೀವಿ. ಅದನ್ನಾದ್ರೂ ನೀವು 2 ಒಂದರ ಲೀಟರ್ ನೀರಿಗೆ ಬೆರೆಸ್ಬಿಟ್ಟು ಸಿಂಪರಣೆ ಮಾಡಬಹುದು. ಅಂದ್ರೆ ಗರಿ ಅಡಿಯಲ್ಲಿ ಸಿಂಪರಣೆ ಮಾಡಬೇಕು, ನೆನಪಿಟ್ಟುಕೊಳ್ಳಿ, ಗರಿ ಅಡಿಯಲ್ಲಿ ಇರ್ತವೆ. ಸೊ ಇದಿಲ್ಲ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಊಮೈಟ್ ಅಂತ ಒಂದು ನುಸಿನಾಶಕ ಸಿಗುತ್ತೆ, ಪ್ರೊಪರ್ಗೈಟ್ ಅಥವಾ ಊಮೈಟ್ ಅಂತ ಸಿಗುತ್ತೆ. ಅದನ್ನು ಕೂಡ ನೀವು 2 ಒಂದು ಲೀಟರ್ ನೀರಿಗೆ ಬರಕೆ ಮಾಡ್ಕೊಂಡ್ಬಿಟ್ಟು ಗರಿ ಮೇಲ್ಗಡೆ ಅಥವಾ ಕೆಳಗಡೆ ಸಂಪೂರ್ಣ ತೊಯ್ಯುವಾಗಿ ಸಿಂಪರಣೆ ಮಾಡಿದ್ದೇ ಆದರೆ ಹತೋಟಿ ಬರುತ್ತೆ. ನೆನ್ಪಿಡುವಳಿ, ತಾಪಮಾನ ಏರಲಾರದಂಗೆ ಅಥವಾ ಹೆಚ್ಚಾಗಲಾರದಂಗೆ ನಿಮ್ಮ ತೋಟವನ್ನು ಹಸಿರು ಹೊದಿಕೆಯನ್ನು ಕೂಡಿರಬೇಕು. ಆಮೇಲೆ ಏನಾದರೂ ಬೇಸಿಗೆಯಲ್ಲಿ ಏನಾದರೂ ಜೋರಾಗಿ ಮಳೆ ಬಂದಿದ್ದೇ ಆದರೆ ಸಿಂಪರಣೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದು ನುಸಿಗಳ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ. ಸರ್, ಇನ್ನೊಂದು ಅಂಟು ಕೀಟ ಅಂತ ಹೇಳಿದ್ರಿ, ಇದು ಅಡಿಕೆಯಲ್ಲಿ ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಇದರ ಲಕ್ಷಣ ಏನು? ಇದು ಅಂಟು ಕೀಟ ಬಾಧೆ ಅಂತಂದ್ರೆ, ನೀವು ಇದು ಆಕ್ಚುಲಿ ನಿಖರವಾಗಿ ನಮ್ಮ ಅಡಿಕೆಯಲ್ಲಿ ಅಲ್ಲೆಲ್ಲ ಕಂಡು ಬರ್ತಾ ಇದೆ ಸರ್. ಅಷ್ಟೊಂದೇನು ನಿಮ್ಗೆ ತಿಳಿಸ್ಬೇಕಂದ್ರೆ ರೈತರೇ ಅಷ್ಟು ಗಾಬರಿ ಆಗೋದು ಬೇಕಾಗಿಲ್ಲ. ಕೆಲವು ರೈತರ ತೋಟದಲ್ಲಿ ನಾನು ಖುದ್ದಾಗಿ ನೋಡಿರಬಹುದು, ಅಥವಾ ರೈತರೇ ತಮ್ಮ ಸಮಸ್ಯೆಯನ್ನು ತಂದು ಈ ತರ ವ್ಯಕ್ತಪಡಿಸಿದ್ದಾರೆ, ಚಿತ್ರಗಳನ್ನು ತೋರಿಸಿದ್ದಾರೆ, ಅಥವಾ ನಾನು ತೋಟದಲ್ಲಿ ಹೋದಾಗನ್ನು ಕೂಡ ನೋಡಿದ್ದೀನಿ. ಅಂದ್ರೆ ಹೆಚ್ಚಿನ ಹೆಚ್ಚಿನ ಮನೆಯಲ್ಲಿ ಹಾಳಾಗಿರುವಂತಹ ಕಟಿಗೆಗೆಲ್ಲ ಏನು ಕಟಿಗೆ ಕೊರೆಯುವಂತ ಹುಳ ಬರುತ್ತಲ್ಲ ದುಂಬಿ, ಆ ತರ ಜಾತಿಗೆ ಸೇರಿದಂತ ಒಂದು ದುಂಬಿ ಇದು ಕೀಟ. ಬೇರೆ ಬೇರೆ ಮರಗಳಿಗೆ ಅರಣ್ಯ ಮರಗಳಲ್ಲೆಲ್ಲ ನಾವು ನೋಡ್ತಿರ್ಬೋದು, ಅಂದ್ರೆ ಕಾಂಡದ ಮೇಲೆ ಸಣ್ಣ ಸಣ್ಣ ತೂತುಗಳನ್ನ ರಂಧ್ರಗಳನ್ನು ಮಾಡಿಬಿಟ್ಟು ಒಳಗಡೆ ಸೇರಿ ಕಾಂಡವನ್ನು ಕೊಯ್ಯುತ್ತೆ. ಆಮೇಲೆ ಕಟಗಿ ಪುಡಿಯನ್ನ ಆ ತೂತದಿಂದ ಅಥವಾ ರಂಧ್ರದಿಂದ ಹೊರಹಾಕುತ್ತೆ. ಸೊ ಆ ಥರ ನಮ್ಮ ಮನೆ ಕೀಟಲ್ಲೂ ನೋಡಿರ್ಬೋದು, ಅಥವಾ ನಮ್ಮ ಮನೆಗೆ ಮೇಲ್ಗಡೆ ಅಡ್ಡಲಿಗೆ ಅಥವಾ ಮರಗಳಿಂದ ಏನು ಮಾಡಿರ್ತೇವೆ ಅದ್ರ ಮೇಲೆ ಅಟ್ಟ, ಅಲ್ಲಿ ಕೂಡ ನೋಡಿರ್ತೀವಿ. ಆ ಜಾತಿಗೆ ಸೇರಿದಂತ ಒಂದು ಅಂಟು ಕೀಟದ ಬಾಧೆ. ಅಂದ್ರೆ ಅಂಟು ಕೀಟದ ಬಾಧೆ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಎಲ್ಲಿ ಅದು ರಂಧ್ರ ಮಾಡುತ್ತೋ ಆ ರಂಧ್ರದಿಂದ ಒಂದು ಕೆಂಪು ಬಣ್ಣದ ಅಂಟು ಹೊರಸೂಸುತ್ತೆ. ನೀವು ನೋಡಿರ್ಬೋದು ಅಡಕೆ ಮರದಲ್ಲಿ, ಯಾಕಂದ್ರೆ ಇದು ಪಾಮೇಸಿ ಅಥವಾ ಪಾಮ್ ಜಾತಿಗೆ ಸೇರಿದಂತ ಒಂದು ಮರದ. ಸೊ ಅದರಿಂದ ಅದೊಂದು ಅಂಟು ಪದಾರ್ಥ, ಅಂದ್ರೆ ಗಾಯ ಆಯ್ತು ಅಂದ್ರೆ ಅದು ಅಂಟು ಪದಾರ್ಥ ಹೊರಗೆ ಬರುತ್ತೆ, ಅದಕ್ಕೆ ನಾವು ಅಂಟು ಕೀಟದ ಬಾಧೆ ಅಂತ ಕರಿತೀವಿ. ಬಟ್ ಹಾನಿಯ ವಿಸ್ತಾರ ಅಥವಾ ಬೆಳೆ ವಿಸ್ತಾರ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇನ್ನೂ ಇಲ್ಲದೆ ಹೋದ್ರೂ ಕೂಡ ಅಲ್ಲಲ್ಲೇ ಕೆಲವು ರೈತರ ಭಾಗದಲ್ಲಿ ಅಡಕೆಗೆ ಇದು ಬಾಧೆ ಮಾಡ್ತಾ ಇದೆ. ಅಂದ್ರೆ ದುಂಬಿ ಜಾತಿಗೆ ಸೇರಿದ್ದು. ಇದೇನ್ ಮಾಡುತ್ತೆ, ದುಂಬಿಗಳು ಹೆಣ್ಣು ಗಂಡು ಮೆಲನ ಆದ್ಮೇಲೆ ಮೊಟ್ಟೆಗಳನ್ನ ಕಾಂಡದ ಮೇಲೆ ಇಟ್ಟೋಗಿರುತ್ತೆ. ಮೊಟ್ಟೆಯಿಂದ ಮರಿ ಆಚೆ ಬಂದ್ಮೇಲೆ ಮರಿಗಳು ಕಾಂಡದ ಒಳಗಡೆ ತೂರಿಬಿಟ್ಟು ಸೇರ್ಕೊಂತವೆ. ಅಲ್ಲೇ ಕೋಶಾವಸ್ಥೆ ಹೋಗ್ಬಿಟ್ಟು ಅಲ್ಲೇ ಕೊಡಾವಸ್ಥೆ ಹೋಗಿ ಒಳಗಡೆ ಮರಿಗಳನ್ನ ಕೊರಿತಾ ಇರ್ತಾವಲ್ಲ, ಸಂಪೂರ್ಣ ಕಾಂಡವನ್ನ ಕೊರಿದ್ಬೋದು. ಅಂದ್ರೆ ಅನ್ನನಾಳ ನೀರಿನಾಳವನ್ನ ಸಂಪೂರ್ಣವಾಗಿ ನಿಲ್ಲಿಸುವಂತ ಕೆಲಸ ಮಾಡ್ತವೆ. ಎಲ್ಲಿ ಹಾನಿಯಾಗುತ್ತೋ ಅಲ್ಲಿಂದ ಕಡೆಗೆ ಒಣಗಿರುವಂತ ಪುಡಿ, ಕಾಂಡದ ಪುಡಿಯನ್ನ ಹೊರಹಾಕುತ್ತೆ, ಟೊಳ್ಳಾಗುತ್ತೆ. ಜೋರಾಗಿ ಏನಾದ್ರೂ ರಭಸೋ ಗಾಳಿ ಬೀಸ್ತು ಅಂತಂದ್ರೆ ನಿಮ್ಮ ಅಡಕೆ ಮರ ಎಲ್ಲಿ ಅದು ಹಾನಿಯಾಗುತ್ತೋ ಆ ಭಾಗದಿಂದ ಮುರ್ಕೊಂಡು ಬೀಳುವಂತ ಚಾನ್ಸಸ್ಸು ಅಥವಾ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಇದು ನಾವು ಅಂಟು ಕೀಟದ ಬಾಧೆ ಅಂತ ಕರಿತೀವಿ. ಅಂದ್ರೆ ಅಂಟು ಪದಾರ್ಥ ಸೂಸ್ತಾ ಇರುತ್ತೆ, ಇದು ಹಾನಿಯ ಲಕ್ಷಣ. ಮೈ ಬಣ್ಣ ಕೀಟದ್ದು ಕೆಂಪು ಬಣ್ಣ ಇರುತ್ತೆ. ನಮ್ಮ ಮನೆಯಲ್ಲಿ ಊಟದ ಜೋಳಕ್ಕೆ ಅಥವಾ ಅಕ್ಕಿಗೆ ಏನು ನುಸಿ ಬೀಳುತ್ತಲ್ಲ ಆ ತರನೇ ಇರುತ್ತೆ, ಬಟ್ ಅದು ಸ್ವಲ್ಪ ಕಪ್ಪು ಬಣ್ಣ ಇರುತ್ತೆ ನುಸಿ. ಇದು ಕೆಂಪು ಬಣ್ಣ ಇರುತ್ತೆ, ಮೂತಿ ಇರಲ್ಲ, ಸೊಂಡಿಲಿ ತರ ಮೂತಿ ಇರಲ್ಲ, ಬಟ್ ಕಚ್ಚಿ ತಿನ್ನುವಂತ ಬಾಯಿಬಾಯಿ ಇರುತ್ತೆ, ಸಣ್ಣ ಸಣ್ಣ ಇರ್ತವೆ. ಅಥವಾ ನಾವು ಹಿಟ್ಟಲ್ಲಿ ನೋಡಿರ್ಬೋದು ಕೆಂಪು ಹುಳ ಇರ್ತವೆ, ಬಾಲುಳ ಅಲ್ಲ, ಗಟ್ಟಿ ಇರುವಂತ ಹುಳನೇ ಇರ್ತವೆ. ಅದೇ ತರ ಸೇಮ್ ಹುಳನು ನೀವು ಕಾಂಡದಲ್ಲಿ ನೋಡಬಹುದು. ಈ ತರ ಕಂಡು ಬಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಸಿಂಪರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ತೂತಲ್ಲಿ ಸೇರಿಬಿಟ್ಟು ಒಳಗಡೆ ಕಾಂಡದಲ್ಲಿ ಸೇರ್ಕೊಂಡಿರುತ್ತೆ. ಸಿಂಪರಣೆ ಅದಕ್ಕೆ ನಾಟಿ ಆಗೋದಿಲ್ಲ. ಅದ್ರ ಬದಲಾಗಿ ಏನ್ ಮಾಡ್ಬೇಕು ಅಂದ್ರೆ ಒಂದು ಕೀಟನಾಶಕ ಬರುತ್ತೆ, ಅಂತರ್ವೈಪಿಕ ಕೀಟನಾಶಕ. ಅದು ಯಾವ್ದಂದ್ರೆ ಡೈ ಮಿಥೋಯೇಟ್ ಅಂತ ಹೇಳಿ. ಅದನ್ನ ನೀವು 1 ಲೀಟರ್ ನೀರಿಗೆ 2 ml ನೆನ್ಪಿಟ್ಟುಕೊಳ್ಳಿ, 1 ಲೀಟರ್ ನೀರಿಗೆ 2 ml ಅಂತ ಮಿಶ್ರಣ ಮಾಡಿ ದ್ರಾವಣ ಸಿದ್ಧಪಡಿಸ್ಕೊಡ್ರಿ. ಇಂಜೆಕ್ಷನ್ ಮಾಡುವಂತ ಸಿರಂಜಿ ತಗೊಂಡ್ಬಿಟ್ಟು ನಿಡಲ್ ಅನ್ನ ನಿಬ್ಬನ್ನ ತೆಗೆದುಬಿಟ್ಟು 5 ml ನಾವು ಕೀಟನಾಶಕ ದ್ರಾವಣ ಹೀರಿಬಿಟ್ಟು ಎಲ್ಲೆಲ್ಲ ತೂತಾಗಿರುತ್ತೆ ಅದನ್ನ ಸ್ವಲ್ಪ ಸ್ವಚ್ಛಗೊಳಿಸಿ ರಂಧ್ರದಲ್ಲಿ ಆ ಕೀಟದ ದ್ರವವನ್ನ ನಾವು ಸಿರಂಜಿ ಮುಖಾಂತರ ಒಳಗಡೆ ಸೇರಿಸಿದ್ದೆ ಆದರೆ ಅಲ್ಲೇ ಅವು ಕೀಟಗಳು ಉಸಿರುಗಟ್ಟಿ ಸಾಯುವಂತ ಕ್ರಿಯೆ ಈ ಕೀಟನಾಶಕ ಮಾಡುತ್ತೆ. ನಿಧಾನಗತಿಯಲ್ಲಿ ಆ ಕೀಟ ಹತೋಟಿನೂ ಕೂಡ ಬರುತ್ತೆ. ಇದೊಂದು ಕ್ರಮ. ಇನ್ನೊಂದು ಕ್ರಮ ಅಂತಂದ್ರೆ ಎಲ್ಲೆಲ್ಲ ಅಂಟು ಹೊರಸೂಸಿರುತ್ತೆ ಅದನ್ನೆಲ್ಲ ಚಾಕುವಿಂದ ಕೊರತೆ ತೆಗೆದ್ಬಿಟ್ಟು ಸ್ವಚ್ಛ ಮಾಡಿ ಕ್ಲೋರೋಪೈರಿಫಾಸ್ ಇನ್ನೊಂದು ಕೀಟನಾಶಕ ಬರುತ್ತೆ, ಕ್ಲೋರೋಪೈರಿಫಾಸ್ 20 EC ಅಂತ ಹೇಳಿ. ಅದನ್ನು ಕೂಡ 2 ml 1 ಲೀಟರ್ ನೀರಿಗೆ ಬೆರಕೆ ಮಾಡ್ಕೊಂಡ್ಬಿಟ್ಟು ಒಂದು ಗೋಣಿಚೀಲ, ಹಾಳಾವಂತ ಒಂದು ಗೋಣಿಚೀಲ, ಒಂದು ಬಕೆಟ್ ಅಲ್ಲೇನೋ ಡ್ರಮ್ ಅಲ್ಲಿ ಬ್ಯಾರೆಲ್ ಅಲ್ಲೇನೋ ದ್ರಾವಣ ರೆಡಿ ಮಾಡ್ಕೊಂಡು ಅಲ್ಲಿ ಗೋಣಿಚೀಲ ಅದ್ದಿ ಹಿಂಡ್ಲಿಕ್ಕೆ ಹೋಗ್ಬೇಡಿ. ಹಿಂಡ್ಲಾರ್ದೇ ದ್ರವ ಹಂಗೆ ಏನಿರುತ್ತಲ್ಲ ಗೋಣಿಚೀಲ, ಆ ಸಮೇತನೇ ಕಾಂಡ ಎಲ್ಲೆಲ್ಲಿ ಬಾಧೆ ಆಗಿರುತ್ತೆ ಅಲ್ಲಲ್ಲಿ ಸುತ್ತಬಹುದು ಅಥವಾ ಒರೆಸಬಹುದು. ಒರೆಸೋ ಟೈಮಲ್ಲಿ ಏನು ಕೀಟನಾಶಕ ತೂತಲ್ಲಿ ಒಳಗಡೆ ಹೋಗುತ್ತೋ ಅದು ಸಂಪೂರ್ಣವಾಗಿ ಆ ಕೀಟವನ್ನು ಅಲ್ಲೇ ಸಾಯಿಸುವಂತ ಕ್ರಿಯೆಯನ್ನು ಕೂಡ ಮಾಡುತ್ತೆ. ಆಮೇಲೆ ಸ್ವಲ್ಪ ಅಂಟು ಮಣ್ಣು, ಅಂಟು ಮಣ್ಣಲ್ಲಿ ಕೂಡ ಈ ಕ್ಲೋರೋಪೈರಿಫಾಸ್ ಅನ್ನ ಬೆರಕೆ ಮಾಡಿಬಿಟ್ಟು ಎಲ್ಲೆಲ್ಲಿ ಕಾಂಡ ತೂತಾಗಿದೆ ಅಲ್ಲಲ್ಲಿ ಮೆತ್ತಿಬಿಟ್ರೆ ನೆಕ್ಸ್ಟ್ ಬೇರೆ ರೀತಿಯಿಂದ ರೋಗ ಅಥವಾ ಕೀಟದ ಬಾಧೆ ಬರಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಸೊ ಇದು ಒಂದು ಅಂಟು ಕೀಟದ ಬಾಧೆ. ಸರ್, ಇನ್ನೊಂದು ಅಡಿಕೆಯಲ್ಲಿ ಬರತಕ್ಕಂಥ ಕೀಟ ಅಂದ್ರೆ ಚೀಲ ಹುಳು ಅಂತ ಹೇಳಿದ್ರಿ, ಅಂದ್ರೆ ಇದರ ಒಂದು ಲಕ್ಷಣ ಹೇಗಿರುತ್ತೆ, ಈ ಕೀಟವನ್ನ ಯಾವ ರೀತಿ ಗುರುತಿಸಬಹುದು, ಜೊತೆಗೆ ಇದರ ಒಂದು ನಿರ್ವಹಣೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರ ರೈತರೇ? ಈ ಚೀಲಗಳು ಅಂತಂದ್ರೆ ಏನ್ ಗಾಬರಿ ಪಡ್ಕೋಬೇಕಾಗಿಲ್ಲ. ನಾವು ಮನೇಲಿ ನೋಡಿರ್ತೀವಿ ಗೋಡೆ ಮೇಲೆಲ್ಲ ಒಂಥರ ಒಂದು ಗೂಡು ತರ ಕಟ್ಕೊಂಡಿರುತ್ತೆ ಚೀಲ ತರ, ಬೇರೆ ಬೇರೆ ಅದು ಕಸ ಕಡ್ಡಿ ಆಗಿರ್ಬೋದು ಏನೋ ಒಂದು ಕಡ್ಡಿ ಆಗಿರ್ಬೋದು ಸಸ್ಯದ, ಅದನ್ನ ಸೇರಿಬಿಟ್ಟು ಅಂಟು ಹಾಕಿ ಒಂದು ಗೂಡು ಕಟ್ಕೊಂಡಿರುತ್ತೆ, ಗೋಡೆ ಮೇಲೆ ತೆಳುತ್ತಾ ಹೋಗ್ತಾ ಇರ್ತವೆ ಅಥವಾ ಕುತ್ಕೊಂಡಿರ್ತವೆ. ನಮ್ಮ ಮನೆಯಲ್ಲಿ ಕಾಣಿಸ್ಬಹುದು ಅಥವಾ ಹೊರಗಡೆ ಜಾಲಿ ಮರದಲ್ಲಿ ನೋಡಿರ್ಬೋದು, ಮುಳ್ಳನ್ನ ತಗೊಂಡ್ಬಿಟ್ಟು ಗೂಡು ಕಟ್ಕೊಂಡು ಒಳಗಡೆ ವಾಸ ಮಾಡುವಂತ ಕೀಟ ಇರ್ತವೆ, ಅದೇ ನಾವು ಚೀಲದ ಹುಳು ಅಂತ ಕರಿತೀವಿ. ಇತ್ತಿತ್ತಲಾಗಿ ಕೆಲವು ಭಾಗದಲ್ಲಿ ಈ ಕಡೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ, ಹೊಳೆಹೊನ್ನೂರು ಭಾಗದಲ್ಲಿ ಅಥವಾ ಸಂತೆಬೆನ್ನೂರು ಈ ಕಡೆ ಭಾಗದಲ್ಲಿ ಕೆಲವು ತೋಟದಲ್ಲಿ ಅಥವಾ ಬೇರೆ ಭಾಗದಲ್ಲೂ ಕೂಡ ಕೆಲವು ರೈತರು ತಮ್ಮ ಸಮಸ್ಯೆಯನ್ನ ಈ ಚೀಲ ಹುಳದ ಬಾಧೆ ಸಮಸ್ಯೆಯನ್ನ ತಂದು ಹೇಳ್ತಾ ಇರ್ತಾರೆ. ಅಂದ್ರೆ ಅವಳಿಯ ಪ್ರಮಾಣ ಅಥವಾ ವ್ಯಾಪ್ತಿ ಅಷ್ಟೊಂದಿಲ್ಲ, ಪ್ರಮಾಣನೂ ಕೂಡ ಕಡಿಮೆ, ಬಟ್ ಅಲ್ಲೆಲ್ಲ ಕಾಣಿಸ್ಕೊಂತ ಇದೆ. ಏನಂತಂದ್ರೆ ಇದು ಚೀಲ ಹುಳುಗಳು ಬೇರೆ ಕಡೆಯಿಂದ ವಲಸೆ ಬರ್ತವೆ. ಹೆಚ್ಚು ಹಾನಿಯ ಲಕ್ಷಣ ಏನಂತಂದ್ರೆ ಗರಿ ಮೇಲೆ, ಅಂದ್ರೆ ಇದೊಂದು ನೆನ್ಪಿಟ್ಕೊಳ್ಳಿ, ಗರಿ ಅದು ಚೀಲಗಳು ಚೀಲವನ್ನ ಬಿಟ್ಟು ಆಚೆ ಬರಲ್ಲ, ಯಾವಾಗ್ಲೂ ಕೂಡ ಅದು ರಕ್ಷಣಾ ಕವಚವಾಗಿ ಬಳಸ್ತಾ ಇರುತ್ತೆ. ಸಂಪೂರ್ಣ ಜೀವನವನ್ನ ಅಲ್ಲೇ ಚೀಲದಲ್ಲೇ ಕಳೆಯುತ್ತೆ, ಪ್ರೌಢಾವಸ್ಥೆ ಮರಿಯಾವಸ್ಥೆ ಎಲ್ಲ ಕೂಡ. ಸೊ ಚೀಲದಲ್ಲೇ ಇದ್ಕೊಂಡ್ಬಿಟ್ಟು ಕಳೀತಾ ಇರುತ್ತೆ, ಚೀಲ ಸಮೇತನ ಹೋಗ್ತಾ ಇರುತ್ತೆ. ಇವು ಬೇರೆ ಕಡೆಯಿಂದ ವಲಸೆ ಬಂದು ಗರಿ ಮೇಲೆ ಕುತ್ಕೊಂಡು ಗರಿಗಳನ್ನು ತೂತ್ ಮಾಡಿ ತಿಂತಾ ಹೋಗ್ತವೆ. ನಿಧಾನವಾಗಿ ಒಂದಕ್ಕೊಂದು ಬೆರಕೆಯಾಗಿ ತೂತುಗಳಾಗಿ ದೊಡ್ಡ ಆಗ್ಬಿಟ್ಟು ಪತ್ರ ಅರಿತು ಅಥವಾ ಹಸಿರು ಭಾಗ ಎಲ್ಲ ಸಂಪೂರ್ಣ ಹಾಳಾಗಿ ಪತ್ರ ಆಯಿತು ಕಡಿಮೆ ಆಯ್ತು ಅಂತಂದ್ರೆ ಆರು ಉತ್ಪತ್ತಿ ಕಡಿಮೆ ಆಗಿ ಗರಿಗಳೆಲ್ಲ ಒಣಗ್ಬಿಟ್ಟು ಸಾಯುವಂತ ಪರಿಸ್ಥಿತಿ, ದೊಡ್ಡ ಮರನೂ ಹೋಗುತ್ತೆ ಅಥವಾ ಸಣ್ಣ ಮರನೂ ಹೋಗುತ್ತೆ. ಸೊ ಈ ತರ ಇರೋದ್ರಿಂದ ಈ ಚೀಲ ಹುಳದ ಬಾಧೆ ಏ ತರ ನೀವು ಹತೋಟಿ ಮಾಡಬಹುದು ಅಂತಂದ್ರೆ, ಒಂದು ಕೀಟನಾಶಕ ಬರುತ್ತೆ ಕ್ವಿನಾಲ್ಫಾಸ್, ಕ್ವಿನಾಲ್ಫಾಸ್ ಅನ್ನೋ ಕೀಟನಾಶಕವನ್ನ 1 ಲೀಟರ್ ನೀರಿಗೆ 1.5 ml ದ್ರಾವಣವನ್ನ ಬೆರಕೆ ಮಾಡ್ಕೊಂಡ್ಬಿಟ್ಟು ಗರಿ ಭಾಗದಲ್ಲಿ ಸಂಪೂರ್ಣವಾಗಿ ತೊಯ್ಯೋ ಹಾಗೆ ಸಿಂಪಡಣೆ ಮಾಡಿದ್ದಾದ್ರೆ ಹತೋಟಿ ಮಾಡಬಹುದು. ಅಥವಾ ಮುಂಜಾಗ್ರತಾ ಕ್ರಮವಾಗಿ ನಾವು ಬರದೇ ಇರೋಂಗೆ ನೋಡ್ಕೋಬೇಕು ಅಂತಂದ್ರೆ ಬೇವಿನೆಣ್ಣೆ, ಕಡಿಮೆ ಖರ್ಚಿನಲ್ಲಿ ಬೇವಿನೆಣ್ಣೆ 1500 PPM ಅಂತ ಬರುತ್ತೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ, ಅದನ್ನ 3 ml 2-3 ml 1 ಲೀಟರ್ ನೀರಿಗೆ ಹಾಕಿ ಒಂದ್ಸಲ ಸಿಂಪಡಣೆ ಕೊಟ್ಟಿದ್ದೆ ಆದ್ರೆ ಗರಿ ಮೇಲೆ, ನೆಕ್ಸ್ಟ್ ಈ ಚೀಲ ಹುಳು ಬಾಧೆ ಬರಲಿಕ್ಕೆ ತಡೆಯಾಗಿ ಅದು ಕೆಲಸ ಮಾಡುತ್ತೆ. ಒಂದ್ವೇಳೆ ಬಂದ್ರೂ ಕೂಡ ನಾಗಲೇ ಹೇಳದಂಗೆ ತಿಳಿಸಿದಂಗೆ ಕ್ವಿನಾಲ್ಫಾಸ್ 1 ml 1 ಲೀಟರ್ ನೀರು ಹಾಕಿ ಸಿಂಪಡಣೆ ಮಾಡೋದಾದ್ರೆ ಈ ಚೀಲಗಳು ಹತೋಟಿ ಬರುತ್ತೆ. ಸರ್, ಅಡಿಕೆಯಲ್ಲಿ ಇನ್ನೊಂದು ಕೀಟ ಅಂತಂದ್ರೆ ಹಿಂಗಾರು ಪತಂಗ ಅಂತ ಹೇಳಿದೆ, ಇದರ ಒಂದು ಲಕ್ಷಣ ಯಾವ ರೀತಿ ಇರುತ್ತೆ, ಮತ್ತೆ ಕೀಟವನ್ನು ಯಾವ ರೀತಿ ಗುರುತಿಸಬಹುದು, ಜೊತೆಗೆ ಇದರ ಒಂದು ನಿರ್ವಹಣಾ ಕ್ರಮ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಾ? ಈಗಾಗಲೇ ರೈತರ ಈಗ ನೀವು ನೋಡಿರ್ಬೋದು ಎಲ್ಲ ಅಡಕೆ ಕಟಾವು ಮುಗಿದೋಗಿದೆ, ನೀವೇನು ಈ ಟೈಮಲ್ಲಿ ಏನ್ ಮಾಡ್ತಾರೆ ಅಂತ ಹೊಸ ಹಿಂಗಾರು ಕೀಳೋವನ್ನ ನೋಡ್ತಾ ಇರ್ತೀರಿ ನೀವು ಅಲ್ವಾ? ಆ ಟೈಮಲ್ಲಿ ರೈತರು ಏನು ಒಂದು ತಪ್ಪು ಮಾಡ್ತಾರೆ ಅಂತಂದ್ರೆ, ಹಳೆ ಹಿಂಗಾರೇನು ಬಿಟ್ಟಿರ್ತಾರೆ ಅಲ್ಲೇ ಗಿಡದಲ್ಲಿ ಅಥವಾ ಸರಿಯಾಗಿ ಕಟ್ಟದೇ ಇರುವಂತ ಒಣಗಿರುವಂತ ಹಿಂಗಾರು ಅವನಲ್ಲೇ ಬಿಟ್ಬಿಡ್ತಾರೆ ರೈತರು, ಅದೊಂದು ಬಹಳ ತಪ್ಪು, ದೊಡ್ಡ ತಪ್ಪು ಮಾಡ್ತಾರೆ. ಇನ್ಮೇಲಿಂದ ಏನ್ ಮಾಡ್ಬೇಕಂತಂದ್ರೆ, ಹಳೆ ಹಿಂಗಾರು ಕಟಾವ್ ಆಗಿರ್ಬೋದು ಅಥವಾ ಬಂಜೆ ಆಗಿ ಅಲ್ಲೇ ಉಳ್ಕೊಂಡಿರುತ್ತೆ ಕಾರಣಾಂತರದಿಂದ ಒಣಗಿರುತ್ತೆ. ಸೊ ಅಂತ ಹಿಂಗಾರನಲ್ಲಿ ದಯಮಾಡಿ ಗಿಡದಿಂದ ಬೇರ್ಪಡಿಸಿ ತೋಟದಿಂದ ಆಚೆ ಹೋಗಿ ಸುಡಬೇಕು. ನೆನಪಿಟ್ಟುಕೊಳ್ಳಿ, ಸುಮ್ಮನೆ ಅದನ್ನ ಬೇರ್ಪಡಿಸ್ಬಿಟ್ಟು ತೋಟದಲ್ಲೇ ಬರೋದಿಲ್ಲ, ತಗೊಂಡು ಹೋಗಿ ಒಂದ್ ಕಡೆ ಹೊರಗಡೆ ತೋಟದಿಂದ ಸುಡಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ 2 ತರ ನಿರ್ವಹಣೆ ಮಾಡಬಹುದು. ಏನ್ ನಿರ್ವಹಣೆ 2 ತರ ಅಂತಂದ್ರೆ, ಒಂದು ಈಗಾಗಲೇ ಹೇಳದಂಗೆ ಹಿಂಗಾರು ಪತಂಗದ ಬಾಧೆ ಅಥವಾ ಅದರ ಜೊತೆ ಇನ್ನೊಂದು ಹಿಂಗಾರು ಒಣಗುವ ರೋಗ ಬರುತ್ತೆ, ಶಿಲೀಂಧ್ರ ರೋಗ, ಅದು ಕೂಡ ಅವಶೇಷಗಳು ಅಥವಾ ಬೀಜ ಕಣಗಳು ಉಳ್ಕೊಂಡಿರ್ತವೆ. ಹಿಂಗಾರು ಒಣಗೋದು ಪತಂಗದ ಕೋಶಾವಸ್ಥೆ, ಗೂಡು ಕಟ್ಟಿ ಕೋಶಾವಸ್ಥೆ ಒಣಗಿರೋ ಹಿಂಗಾರಲ್ಲಿ ಸೇರ್ಕೊಂಡಿರುತ್ತೆ. ಅದ್ರ ಜೊತೆಗೆ ಹಿಂಗಾರು ಒಣಗುವಂತ ಶಿಲೀಂಧ್ರ ರೋಗ ಬರುತ್ತಲ್ಲ, ಅದ್ರದ್ದು ಕೂಡ ಬೀಜ ಕಣಗಳು ಉಳ್ಕೊಂಡಿರ್ತವೆ. ಅದನ್ನ ಸಂಪೂರ್ಣ ಸುಟ್ಟುಬಿಟ್ರೆ ನಿಮಗೆ ಅಲ್ಲೇ ನಿರ್ವಹಣೆ ಮಾಡಿದಂಗಾಗತ್ತೆ. ಇದನ್ನ ಯಾರು ಮಾಡಲ್ಲ, ಇನ್ಮೇಲಿಂದಾದರೂ ಕೂಡ ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಒಂದ್ ವೇಳೆ ಇದ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ, ಹಳೆ ಹಿಂಗಾರನ ಇನ್ಮೇಲೆ ಅದನ್ನ ತಗೊಂಡೋಗಿ ಹೊರಗಡೆ ಸುಡ್ರಿ. ಆಮೇಲೆ ಹೊಸ ಹಿಂಗಾರಿಗೆ ಏನ್ ಮಾಡ್ಬೇಕು, ಹರಳೋದಿರ್ತಿರ್ತವೆ ಅಥವಾ ಅಲ್ಲೇ ಬೆಲೆ ಕಟ್ಟುವಂತ ಕೀಟ ಪತಂಗ ಪ್ರಾರಂಭ ಆಗಿರುತ್ತೆ, ಅಲ್ಲೇ ರೋಗನು ಸ್ಟಾರ್ಟ್ ಆಗಿರುತ್ತೆ. ಈಗ ಇವಾಗ ಮಾಹಿತಿ ಸಿಕ್ಕಮೇಲೆ ಇಮಿಡಿಯೇಟ್ಲಿ ಕೊಟ್ಬಿಡಿ, ಎರಡ್ ಟೈಮ್ ಕೊಡಬೇಕಾಗುತ್ತೆ ಬೇಸಿಗೆಯಲ್ಲಿ. ಹೊಸ ಹಿಂಗಾರಿನ ಬರುತ್ತಲ್ಲ ಆ ರೈತರ, ಆ ಹೊಸ ಹಿಂಗಾರು ಒಂದು ಚಿಪ್ಪಿಂದ ಆಚೆ ಬಂದಿರುತ್ತೆ ಬಿಚ್ಚಿ, ಅಥವಾ ಕೆಲವು ಚಿಪ್ಪಲ್ಲೇ ಇರ್ತವೆ, ಸವಿಗಳನ್ನು ನೀವು ಬೆಳೆದಿಂದ ಚಿಪ್ಪನ್ನ ತೆಗೆದ್ಬಿಟ್ಟು ಬೇರ್ಪಡಿಸ್ಬೇಕು. ಅಂದ್ರೆ ಚಿಪ್ಪಿಂದ ಹೊರಗಡೆ ಬರೋ ಹಂಗೆ ಹಿಂಗಾರು ನೋಡ್ಕೊಳ್ಬೇಕು, ಎಲ್ಲ ಬಿಚ್ಚಿಸ್ಬೇಕು. ಬಿಚ್ಚಿದ ಆಮೇಲೆ ಒಂದು ಸಿಂಪಡಣೆ ಮಾಡ್ಬೇಕು. ಎದುರ್ದು ಅಂತಂದ್ರೆ ಅದು ಮೆಲಾಥಿಯನ್ 50 EC ಅಂತ ಬರುತ್ತೆ ಒಂದು ಕೀಟನಾಶಕ, 2 ml 1 ಲೀಟರ್ ನೀರಿಗೆ, ಅಥವಾ ಕ್ಲೋರೋಪೈರಿಫಾಸ್ 20 EC 2 ml 2 ರಲ್ಲಿ 1, ಅದನ್ನ 2 ml 1 ಲೀಟರ್ ನೀರಿಗೆ, ಅದರ ಜೊತೆ ಒಂದು ಶಿಲೀಂಧ್ರ ನಾಶಕ ಅಥವಾ ರೋಗನಾಶಕ ಡೈಥನ್ M45 ಅಂತ ಬರುತ್ತೆ, ಅಥವಾ M45 ಅಂತ ಕರಿತೀವಿ ನಾವು, ಅದನ್ನ 2 ಗ್ರಾಮ್, ಅದು ಪೌಡರ್ ಫಾರ್ಮ್ ಅಲ್ಲಿ ಬರುತ್ತೆ 2 ಗ್ರಾಮ್, ಕೀಟನಾಶಕ 2 ml ಶಿಲೀಂಧ್ರ ನಾಶಕ 2 ಗ್ರಾಮ್, ಎರಡು ಒಟ್ಟಿಗೆ ನೀರಿನಲ್ಲಿ ಬೆರಕೆ ಮಾಡ್ಕೊಂಡ್ಬಿಟ್ಟು ಹೊಸ ಬರ್ತಾ ಇರುತ್ತಲ್ಲ ಆ ಹಿಂಗಾರಿಗೆ ಸಿಂಪಡಣೆ ಒಂದು ಸಲ ಮಾಡಬೇಕು. ಆಮೇಲೆ ಬಾಧೆಯನ್ನು ನೋಡ್ಕೊಂಡ್ಬಿಟ್ಟು ಉದುರ್ತಾ ಇಲ್ಲ ಅರಳು ಅಂತ ನೋಡ್ಕೊಂಡ್ಬಿಟ್ಟು ಬಾಧೆಯನ್ನು ಲಕ್ಷಣಗಳು ಕಂಡು ಬಂದ್ರೆ ಈ ಸಲ ಮೆಲಾಥಿಯನ್ ಹಿಡಿದ್ರೆ ಮುಂದಿನ ಸಲ ಕ್ಲೋರೋಪೈರಿಫಾಸ್, ಅಥವಾ ಈ ಸಲ ಕ್ಲೋರೋಪೈರಿಫಾಸ್ ಹಾಕಿದ್ರೆ ಮುಂದಿನ ಸಲ ಮೆಲಾಥಿಯನ್ನ ಹಾಕ್ಬಿಟ್ಟು ಇನ್ನೊಂದು ಸಿಂಪಡಣೆ ಕೊಟ್ಟಿದ್ದಾದ್ರೆ ನಿಮಗೆ ಹರಳುದಿರೋದು ಅಥವಾ ಪತಂಗದ ಬಾಧೆ ಅಥವಾ ಹಿಂಗಾರು ಅನ್ಬೋದು ಶಿಲೀಂಧ್ರದ ಬಾಧೆಯನ್ನು ಕೂಡ ಹತೋಟಿ ಮಾಡಬಹುದು. ಅಂದ್ರೆ ಈ ಪತಂಗ ಬಂದು ಹಿಂಗಾರಲ್ಲಿ ಮೊಟ್ಟೆ ಇಟ್ಬಿಡುತ್ತೆ, ಮೊಟ್ಟೆಯಿಂದ ಮರಿಗಳ ಒಂದು ವಾರಕ್ಕೆ ಆಚೆ ಬಂದ್ಬಿಟ್ಟು ಮರಿಗಳೇನ್ ಮಾಡ್ತವೆ, ಬಲೆ ಕಟ್ತವೆ. ಅಂದ್ರೆ ಹೂ ಆಡುವಂತ ಹಂತದಲ್ಲಿ ಎಲ್ಲ ಹೂಗಳನ್ನು ಸೇರಿಸ್ಬಿಟ್ಟು ಬಲೆ ಕಟ್ಟಿ ಬಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಹೂಗಳನ್ನ ಗಂಡು ಹೂಗಳನ್ನ ತಿಂತವೆ. ಹೆಣ್ಣುಗಳೆಲ್ಲ ಪರಾಗಸ್ಪರ್ಶ ಆಗೋದಿಲ್ಲ, ನಿಮ್ಗೆ ಕಾಯಿ ಕಚ್ಚಲ್ಲ, ಗಂಡು ಎಲ್ಲ ಉದುರ್ತವೆ, ಗಂಡು ಹೂವು ಕೂಡ ಈ ಕೀಟ ತಿನ್ನುತ್ತೆ. ಸೊ ಬಲೆ ಕಟ್ಟೋದ್ರಿಂದ ಅಲ್ಲಿ ಪತ್ರ ರೇಟು ಕೂಡ ಕಡಿಮೆ ಆಗಿ, ಆರ್ಥಿಕತೆ ಕಡಿಮೆ ಆಗಿ, ನಿಮಗೆ ಸಾಕಷ್ಟು ಪ್ರಮಾಣದಲ್ಲಿ ಇಳುವರಿನೂ ಕೂಡ ಬಹಳ ಕುಂಠಿತ ಆಗುತ್ತೆ. ಸೊ ಆರ್ಥಿಕವಾಗಿ ನಷ್ಟ ಆಗುತ್ತೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಾಳೆ ತಿಳಿಸಿದಂಗೆ ಸಿಂಪಡಣೆ ಮಾಡಿದ್ದಾದ್ರೆ ನಿಮಗೆ ಬಹಳ ಅನುಕೂಲ. ಅಥವಾ ನಿಮಗೆ ರಾಸಾಯನಿಕ ಬೇಡ ಅಂತಂದ್ರೂ ಕೂಡ ಬೇವಿನೆಣ್ಣೆ 1500 PPM 3 ml 1 ಲೀಟರ್ ಹಾಕಿ ಅದನ್ನು ಕೂಡ ನೀವು ಮುಂಜಾಗ್ರತಾ ಕ್ರಮವಾಗಿ ಸಿಂಪಡಣೆ ಮಾಡಿದ್ದಾದ್ರೆ ಅದು ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ. ಸರ್, ಈಗ ಏನ್ ಹೇಳಿದ್ರೆ ನೀವು ಅಡಿಕೆಯಲ್ಲಿ ಬರತಕ್ಕಂಥ ಕೀಟಗಳಾಗಿರ್ತಕ್ಕಂಥ ಅಂಟು ಕೀಟ ಆಗಿರ್ಬೋದು, ಚೀಲ ಹುಳ ಆಗಿರ್ಬೋದು, ಅಥವಾ ಹಿಂಗಾರು ಪತಂಗ ಆಗಿರ್ಬೋದು, ಈ ಒಂದು ಕೆಂಪು ಅಥವಾ ಬಿಳಿ ನುಸಿ ಆಗಿರ್ಬೋದು, ಇವೆಲ್ಲ ಬೇಸಿಗೆಯಲ್ಲೇ ಯಾಕೆ ಕಂಡು ಬರ್ತಲ್ಲ? ಸೊ ಕೆಲವು ಕೀಟಕ್ಕೆ ಅಂದ್ರೆ ನಾವು ಶಾರೀರಿಕ ರಚನಾ ಕ್ರಿಯೆ ಅಂತ ನೋಡ್ತೀವಿ, ಎಕಾಲಜಿ, ಅಥವಾ ಅವುಗಳಿರ್ತಕ್ಕಂಥ ವಾಸಸ್ಥಾನ, ಆವಾಸ ಸ್ಥಾನ, ವಾಸ ಮತ್ತು ಆವಾಸ ಸ್ಥಾನ ಅಂತ ನಾವು ಅದನ್ನ ಅಧ್ಯಯನ ಮಾಡಿ ನೋಡಿದಾಗ ಕೀಟಶಾಸ್ತ್ರದಲ್ಲಿ ಕೆಲವು ಕೀಟಕ್ಕೆ ತಾಪಮಾನ ಕಡಿಮೆ ಆದಂಗೆ ಜನಗಳ ಸಂಖ್ಯೆ ವೃದ್ಧಿ ಆಗುತ್ತೆ. ಈಗ ತಿಗಣಗಳು ಕೆಂಪು ತಿಗಣಿ ಅಂತ ಬರ್ತವೆ, ಹತ್ತಿಯಲ್ಲಿ ಬರುತ್ತೆ ಅಥವಾ ಕಾಡ ಸಸ್ಯಗಳಲ್ಲಿ ಬರುತ್ತೆ, ಅಂದ್ರೆ ಮುಂಗಾರ ಟೈಮಲ್ಲಿ ಅತಿ ಹೆಚ್ಚಾಗಿ ವೃದ್ಧಿ ಆಗಲಿಕ್ಕೆ ಪ್ರಾರಂಭ ಆಗ್ತವೆ ನೂರಾರು ಸಂಖ್ಯೆಯಲ್ಲಿ. ಸೊ ಅಲ್ಲಿ ಟೆಂಪರೇಚರ್ ಅಂದ್ರೆ ತಾಪಮಾನ ಕಡಿಮೆ ಆದಾಗ, ಇನ್ನು ಕೆಲವು ಕೀಟಗಳಿರ್ತವೆ ತಾಪಮಾನ ಹೆಚ್ಚಾದಂಗೆ ಅವುಗಳಿಗೆ ಶಾರೀರಿಕ ರಚನಾ ಕ್ರಿಯೆ ಆ ತರ ಇರುತ್ತೆ, ಅಂದ್ರೆ ಸಂತಾನೋತ್ಪತ್ತಿ ಕ್ರಿಯೆ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ತಾಪಮಾನ ಹೆಚ್ಚಾದಂಗೆ. ಸೊ ಆ ಕಾರಣದಿಂದ ಅವ್ರು ಏನ್ ಮಾಡ್ತಾರೆ, ಬೇಸಿಗೆ ಟೈಮಲ್ಲಿ ತಮ್ಮ ಸಂಖ್ಯೆಯನ್ನ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ತೋಟಗಾರಿಕೆ ಬೆಳೆಯಲ್ಲಿ ಒಂದು ನಿರ್ದಿಷ್ಟ ಎತ್ತರದಲ್ಲಿ ವೇಗದಲ್ಲಿ ಬರ್ತಾ ಇರ್ತವೆ. ಸೊ ಹಾಗಾಗಿ ಅಡಿಕೆ ಮತ್ತು ತೆಂಗಲ್ಲಿ ಜಾಸ್ತಿ ಈ ತರ ಕೀಟಗಳು ಕಂಡು ಬರ್ತವೆ. ಸೊ ಅದಕ್ಕೆ ಸರಿಯಾಗಿ ಏನ್ ಮಾಡಬೇಕು ಅಂತಂದ್ರೆ, ಬರೀ ಕೀಟನಾಶಕ ಸಿಂಪರಣೆ ಮಾಡಿದ್ದೇ ಅಲ್ಲ, ಇನ್ನು ಮೇಲಿಂದ ಅದನ್ನು ಕೂಡ ನಿಮ್ಮ ಬೆಳೆಗೆ ಅಡಕೆ ಆಗಿರ್ಬೋದು ತೆಂಗಾಗಿರ್ಬೋದು ಶಿಫಾರಸು ಮಾಡುವಂತ ರಾಸಾಯನಿಕ ಗೊಬ್ಬರ ಜೊತೆ ಕೊಟ್ಟಿಗೆ ಗೊಬ್ಬರ ಕೊಟ್ಟು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಬೇಕು. ಸೊ ಸಾಕಷ್ಟು ಟ್ರಾಕೋಡ್ರಮ್ ಆಗಿರ್ಬೋದು ಅಥವಾ ಸೂಡೋಮೋನಾಸ್ ರೈಸೋಬಿಯಮ್ ಅನ್ನ ತಿಪ್ಪೆ ಗೊಬ್ಬರ ಆಗಿರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಎರೆಹುಳು ಗೊಬ್ಬರ ಅಥವಾ ಬೇವಿನೆಣ್ಣೆ ಜೊತೆಗೆ ನಾವು ಕೊಟ್ಟಿದ್ದೆ, ಆದರೆ ನಿಮ್ಮ ಅಡಕೆಗೆ ಅಥವಾ ತೆಂಗಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಯಿತು ಅಂತಂದ್ರೆ ಈ ಕೀಟದ ಬಾಧೆ ಹಾನಿಯ ಪ್ರತಿಶತನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈಗ ಇಲ್ಲೇ ತನಕ ಬೇಸಿಗೆಯಲ್ಲಿ ಅಡಿಕೆ ಬೆಳೆಯಲ್ಲಿ ಬರತಕ್ಕಂಥ ಕೀಟದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರಿ. ಈಗ ತೆಂಗಿನ ಬಗ್ಗೆ ಮಾತಾಡೋಣ ಸರ್. ಈಗ ತೆಂಗಿನ ಬೆಳೆಯಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಬೇಸಿಗೆಯಲ್ಲಿ ಅಂತಂದ್ರೆ ಕಪ್ಪು ತಲೆ ಕೀಟ ಅಂತ ಹೇಳಿದ್ರಿ, ಅಥವಾ ಕಪ್ಪು ತಲೆ ಕಂಬಳ ಹುಳ ಅಂತ ಹೇಳಿದ್ರಿ, ಇದು ಯಾವ ರೀತಿ ಇದ್ರ ಮೇಲೆ ಲಕ್ಷಣ ಬರುತ್ತೆ ಈ ಒಂದು ಬೆಳೆ ಮೇಲೆ, ಇದನ್ನ ಗುರುತಿಸೋದು ಹೇಗೆ, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂದ್ರೆ, ಈ ಕೀಟ ಬಂದ್ರೆ ಏನಲ್ಲಿ ಸಮಸ್ಯೆ ಬರುತ್ತೆ? ತೆಂಗಲ್ಲಿ ಒಂದು ಎರಡು ತರ ಕೀಟ ಬರ್ತವೆ, ಇವಕ್ಕೇಳಿದ್ದು ಕಪ್ಪು ತಲೆ ಕಂಬಳ ಹುಳು ಅಂತೇಳಿ. ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ನಾನು ಇನ್ನೊಂದು ಕೀಟದ ಬಗ್ಗೆ ಮಾಹಿತಿ ಕೊಟ್ಬಿಟ್ಟು ಆಮೇಲೆ ಕಪ್ಪು ತಲೆ ಕಂಬಳ ಹುಳಕ್ಕೆ ಬರ್ತೇನೆ. ಈಗ ನಂತರ ಆಲ್ರೆಡಿ ಈ ಕೀಟ ಇನ್ಮೇಲೆ ಪ್ರಾರಂಭ ಆಗುತ್ತೆ, ಬಟ್ ಈಗ ಆಲ್ರೆಡಿ ರೈತರು ಒಂದು ನೋಡ್ತಾ ಇದ್ದಾರೆ ಕೀಟ ಯಾವ್ದು ಅಂತಂದ್ರೆ ಹೊಸ ಕೀಟ, ಅದು ಹಾನಿ ಪ್ರಮಾಣ ಜಾಸ್ತಿ ಆಗಿದೆ. ಅದು ಯಾವ್ದಂದ್ರೆ ರೂಬೋಸ್ ಸುರುಳಿ ಬಿಳಿ ನೊಣ ಅಂತೇಳಿ. ನಾವು ದಾಸವಾಳ ಗಿಡದಲ್ಲಿ ಅಥವಾ ನಮ್ಮ ಪೇರ್ಲ ಗಿಡದಲ್ಲಿ ನೋಡಿರ್ಬೋದು ರೈತರೆ, ನೀವೆಲ್ಲ ಬಿಳಿ ಬಿಳಿ ನೊಣ ಇರ್ತವೆ ಮನೆ ಮುಂದೆಲ್ಲ, ಅದಕ್ಕಿರ್ತೇವೆ ನಾವು. ಅದೇ ತರ ಬಿಳಿ ನೊಣ ಒಂದು ಬೇರೆ ಜಾತಿ ಇದೆ, ಇದು ಪ್ರಜಾತಿ. ಅದೇ ಬಿಳಿ ನೊಣ ನಮ್ಮ ತೆಂಗಲ್ಲಿ ಕೂಡ ಬಂದಿದೆ, ಇದೊಂದು ವಿದೇಶಿ ಕೀಟ ಅದು. ಆಕ್ಚುಲಿ ಇದು 2017-18 ಅವಧಿಯಲ್ಲಿ ನಮ್ಮ ಕೇರಳ ಮತ್ತು ತಮಿಳುನಾಡಿನ ಭಾಗದಲ್ಲಿ ವಲಸೆ ಬಂದಿತ್ತು ಬೇರೆ ದೇಶದಿಂದ. ಸೊ ಆಮೇಲೆ ನಮ್ಮ ಕರಾವಳಿ ಉಡುಪಿ ಜಿಲ್ಲೆಯಲ್ಲೆಲ್ಲ ಅತಿ ಹೆಚ್ಚು ಹಾನಿ ಮಾಡಿತು. ಕರಾವಳಿಯಿಂದ ನಮ್ಮ ದಕ್ಷಿಣ ಒಳನಾಡು ಪ್ರದೇಶದಲ್ಲಿ ಅಂದ್ರೆ ನಮ್ಮ ದಾವಣಗೆರೆ ದುರ್ಗ ಈ ಕಡೆ ಎಲ್ಲ ಭಾಗದಲ್ಲಿ ವ್ಯಾಪಕವಾಗಿ ತೆಂಗಿನ ಮರಕ್ಕೆಲ್ಲ ಬಾಧೆ ಮಾಡ್ತಾ ಇದೆ. ಅದರ ಹಾನಿಯ ಲಕ್ಷಣ ಕೂಡ ನಾವು ನೋಡ್ತಾ ಇದೀವಿ. ಅದರ ಪರಿಣಾಮ ಏನಂತಂದ್ರೆ ಈ ಸಲ ಇಳುವರಿನು ಕೂಡ ತೆಂಗಿನ ಮರದಲ್ಲಿ ಕಡಿಮೆ ಆಗ್ತಾ ಇದೆ. ಅಂದ್ರೆ ಏನ್ ಮಾಡ್ತಾವೆ ಅಂತಂದ್ರೆ, ಇವು ಬಿಳಿ ನೊಣ ಅಂದ್ರೆ ಸುರುಳಿ ಬಿಳಿ ನೊಣ ಅಂದ್ರೆ ಸುರುಳಿ ಆಕೃತಿಯಲ್ಲಿ ಬಿಳಿ ನೊಣಗಳು ಗಂಡವನ್ನು ಮೇಲಿನ ಆದ್ಮೇಲೆ ಸುರುಳಿ ಆಕೃತಿಯಲ್ಲಿ ಮೊಟ್ಟೆಗಳನ್ನು ಇಡ್ತವೆ ಬಿಳಿಯಾಗಿ. ಇವು ಮರಿ ಆಚೆ ಬಂದ್ಮೇಲೆ ರಸ ಇರ್ಲಿಕ್ಕೆ ಪ್ರಾರಂಭ ಆಗ್ತವೆ. ಸೊ ಇಲ್ಲಿ ನೋಡಬಹುದು ಅಂತಂದ್ರೆ ಗರಿ ಅಡಿಯಲ್ಲಿ, ಗರಿ ಮೇಲ್ಗಡೆ ಇರಲ್ಲ, ಗರಿ ಅಡಿಯಲ್ಲಿ, ಯಾಕಂದ್ರೆ ನೇರವಾಗಿ ಸೂರ್ಯನ ಕಿರಣಕ್ಕೆ ಇವು ಮೈ ಒಡ್ಡಿದ್ರೆ ಬಲ್ಕಲ್ಲ ಸತತ್ತ ಬೇಗ. ಸೊ ಅದಕ್ಕೆ ಸ್ವಲ್ಪ ನೆರಳಿರಬೇಕು. ಅದಕ್ಕೆ ಗರಿ ಅಡಿಯಲ್ಲಿ ಸುರುಳಿ ಆಕೃತಿಯಲ್ಲಿ ಬಿಳಿ ನೊಣ ಮೊಟ್ಟೆ ಇಡ್ತವೆ. ಮೊಟ್ಟೆಯಿಂದ ಮರಿ ಆಚೆ ಬಂದ್ಮೇಲೆ ಮರಿಗಳು ಅಥವಾ ಅಪ್ಸರಗಳಂತ ನಾವು ಕರಿತೀವಿ, ಅಪ್ಸರಗಳು ರಸ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಅದರಿಂದ ಏನಾಗುತ್ತೆ, ಗರಿಗಳೆಲ್ಲ ಹಸಿರು ಬಣ್ಣ ಹೋಗಿ ಕಂದು ಬಣ್ಣಕ್ಕೆ ತಿರುಗ್ತವೆ. ಅದೇ ತರ ಅತಿ ಹೆಚ್ಚು ರಸ ಇರೋದ್ರಿಂದ ದೇಹದಿಂದ ತಮ್ಮ ದ್ರವವನ್ನ ಅಂಟು ದ್ರವವನ್ನ ಹೊರ ಸೂಸ್ತವೆ. ಅದೊಂದು ಸ್ವಲ್ಪ ಸಿಹಿಯಾಗಿರುತ್ತೆ. ಸೊ ಹೊರ ಸೂಸಿದ್ದ ದ್ರವ ಗರಿ ಮೇಲೆ ಬಿದ್ದು ಕೂಡ್ಲೇನೆ ಅಥವಾ ಗರಿ ಅಡಿಯಲ್ಲಿ ಬಿದ್ದು ಕೂಡ್ಲೇನೆ ಅದಕ್ಕೆ ಒಂದು ನೈಸರ್ಗಿಕವಾಗಿ ಗಾಳಿಯಲ್ಲಿ ಇರತಕ್ಕಂಥ ಸಿಲಿಂಡರ್ಗಳು ಬಂದು ಕಚ್ಕೊಂಡ್ಬಿಡ್ತವೆ, ಅಂಟ್ಕೊಂಡ್ಬಿಡ್ತವೆ. ಸೊ ಅದರಿಂದ ನೀವು ನೋಡಿರ್ಬೋದು ಗರಿ ಮೇಲ್ಗಡೆ ಎಲ್ಲ ಕಪ್ಪು ಬೂಷ್ ಬೆಳೆಯುತ್ತೆ. ಸೊ ಇದರಿಂದ ಕೂಡ ನಿಮಗೆ ಸಾಕಷ್ಟು ಪತ್ರ ಅರಿತು ಅಥವಾ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಕೂಡ ಕುಂಠಿತವಾಗಿ ಇಳುವರಿನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುವಂಥದ್ದು ಬಾಧೆ ಈಗ ನೋಡ್ತಾ ಇದ್ದೀವಿ. ಆಲ್ರೆಡಿ ಈಗ ಈ ಸದ್ಯಕ್ಕೆ ಈ ಕೀಟದ ಹಾವಳಿ ಜಾಸ್ತಿ ಇದೆ. ಸೊ ಇದನ್ನು ನಮಗೆ ಇಲ್ಲಿ ಕಾಸರಗೋಡಲ್ಲಿ ಇರತಕ್ಕಂಥ ಅಡಿಕೆ ಮತ್ತು ತೋಟಗಾರಿಕೆ ಬೆಳೆಗಳ ಸಂಶೋಧನಾ ಕೇಂದ್ರ ಇದೆಯಲ್ಲ ಕಾಸರಗೋಡಲ್ಲಿ, ಅವರು ಕೂಡ ಒಂದು ಶಿಫಾರಸು ಕೊಟ್ಟಿದ್ದಾರೆ. ಏನಂತಂದ್ರೆ ಈ ಸುರುಳಿ ಬೆಳೆ ನೊಣ ಇದರಲ್ಲಿ ಒಂದು ನೈಸರ್ಗಿಕ ಮಿತ್ರ ಕೀಟ ಬೆಳೀತಾ ಇದೆ. ಸೊ ಅದನ್ನು ಗುರುತಿಸಿದೀವಿ. ಅದು ವೃದ್ಧಿ ಆಗ್ಲಿಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ರೆ ನೈಸರ್ಗಿಕವಾಗಿ ಅದು ಮಿತ್ರ ಕೀಟ ಈ ಶತ್ರು ಕೀಟ ಬೆಳೆ ನೊಣವನ್ನ ಹತೋಟಿ ಮಾಡ್ಲಿಕ್ಕೆ ಸಹಕಾರಿಯಾಗುತ್ತೆ. ಅದಕ್ಕೊಂದು ಸ್ವಲ್ಪ ಕಾಲಾವಕಾಶ ಕೊಡೋದ್ರಿಂದ ಅನುಕೂಲ ಆಗುತ್ತೆ, ಸ್ವಲ್ಪ ಪರಿಸರ ಸ್ನೇಹಿನೂ ಆಗುತ್ತೆ ಅಂತೇಳಿ ಒಂದು ತಿಳ್ಕೊಂಡ್ಬಿಟ್ಟು ಪರಿಸರ ಸ್ನೇಹಿ ಮತ್ತು ಮಿತ್ರ ಕೀಟಗಳ ಬೆಳವಣಿಗೆ ದೃಷ್ಟಿಯಿಂದ ಒಂದು ಶಿಫಾರಸು ಕೊಟ್ಟಿದ್ದಾರೆ. ಅದನ್ನ ನಾವು ಕೂಡ ರೈತರಿಗೆ ತಿಳಿಸ್ತಾ ಇದೀವಿ, ನಾವು ಕೂಡ ಅದನ್ನ ಪಾಲನೆ ಮಾಡ್ತಾ ಇದ್ದೀವಿ. ಅದೇನಂತಂದ್ರೆ ಬಿಳಿ ನೊಣ ಹತೋಟಿ ಮಾಡ್ಲಿಕ್ಕೆ ಒಂದು ಮುಂಜಾಗ್ರತಾ ಕ್ರಮವಾಗಿ ಬೇವಿನೆಣ್ಣೆ 1000 PPM ಆಗಿರ್ಬಹುದು ಅಥವಾ 1500 PPM, ಇದು ಕಾನ್ಸಂಟ್ರೇಷನ್, ಇದು 1500 PPM. ಇದನ್ನ 2-3 ml 1 L ನೀರಿಗೆ ಹಾಕಿ ಗರಿ ಸಂಪೂರ್ಣವಾಗಿ ತೊಯ್ಯೋ ಹಾಗೆ ನಾವು ಸಿಂಪರಣೆ ಮಾಡಬೇಕು. ಅಂದ್ರೆ ಒಂದು ಹಾಗೆ ಮೇಲ್ಗಡೆ ನೀವೇನು ಕಪ್ಪು ಬೂಸ್ಟ್ ಬೆಳೆಯುತ್ತಲ್ಲ ಆ ಬೂಸ್ಟ್ ಅನ್ನ ತೆಗಿಬೇಕು, ಇಲ್ಲಾಂದ್ರೆ ನಿಮಗೆ ಗರಿಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಕುಂಠಿತ ಆಗುತ್ತೆ. ಸೊ ಅದನ್ನ ಮಾಡ್ಬೇಕಂತಂದ್ರೆ ಅಕ್ಕಿ ಗಂಜಿ ಸ್ಟಾರ್ಚ್ ಅಂತ ಕರಿತೀವಲ್ಲ, 1% ಅಕ್ಕಿ ಗಂಜಿಯನ್ನ ಸಿಂಪರಣೆ ಗರಿ ಮೇಲೆ ಸಂಪೂರ್ಣವಾಗಿ ಮಾಡೋದ್ರಿಂದ ಏನಾಗುತ್ತೆ, ಅದು ಕಪ್ಪು ಬೂಸ್ಟ್ ತೊಳ್ಕೊಂಡೋಗುತ್ತೆ. ಸೊ ಹೀಗೆ ಇದನ್ನ ಕಂಟ್ರೋಲ್ ಮಾಡಬಹುದು. ರಾಸಾಯನಿಕದನ್ನು ಹೋಗ್ಬೋದಿಲ್ಲ ಅಂದಲ್ಲ, ಬಟ್ ಅದು ಮಿತ್ರ ಕೀಟ ವೃದ್ಧಿ ಆಗ್ತಾ ಇರೋದ್ರಿಂದ ಅದಕ್ಕೊಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ರಾಸಾಯನಿಕವನ್ನು ಸಿಂಪಡಣೆ ಮಾಡಿಬಿಟ್ರೆ ನಮ್ಮ ಮಿತ್ರ ಕೀಟನೂ ಸಾಯುತ್ತೆ, ಶತ್ರು ಕೀಟನೂ ಸಾಯುತ್ತೆ. ಈ ಒಂದು ವರ್ಷಕ್ಕೆ ನಾವು ಹತೋಟಿ ಮಾಡಬಹುದು, ಮುಂದಿನ ವರ್ಷಕ್ಕೆ ಮಿತ್ರ ಕೀಟ ಇರಲ್ಲ ಅಲ್ಲಿ. ಸೊ ಸಂಪೂರ್ಣವಾಗಿ ಅದೇ ನಾವು ಕೀಟನಾಶಕದ ಮೇಲೆ ಅವಲಂಬನೆ ಇದ್ದಂಗೆ ಆಗುತ್ತೆ. ಆಮೇಲೆ ಕೀಟ ಬಾಧೆ ಶಾಶ್ವತವಾಗಿ ಉಳಿದ್ಬಿಡುತ್ತೆ. ಒಂದೇ ನಾವು ಪರಿಸರ ಸ್ನೇಹಿ ಹತೋಟಿ ಕ್ರಮವನ್ನು ಅನುಸರಿಸಿದ್ದಾದರೆ ಮಿತ್ರ ಕೀಟಗಳ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿ ವೃದ್ಧಿ ಆಗಿಬಿಟ್ರೆ ಒಂದ್ ವರ್ಷ ಇರ್ಬೋದು, ಎರಡು ವರ್ಷ ಇರ್ಬೋದು ಆ ಕೀಟ ಬಾಧೆ, ಆಮೇಲೆ ಮೂರನೇ ವರ್ಷಕ್ಕೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಮಿತ್ರ ಕೀಟಗಳೆಲ್ಲ ಸಂಪೂರ್ಣವಾಗಿ ತಿಂದ್ಬಿಟ್ಟು ನಾಶಪಡಿಸ್ಬಿಟ್ಟಿರ್ತಾವೆ ನಮ್ಮ ಶತ್ರು ಕೀಟಗಳನ್ನ. ಈ ದೃಷ್ಟಿಯಿಂದ ನಾವು ಇದನ್ನ ತೆಂಗಲ್ಲಿ ರೋಗ ಸುರುಳಿ ಬಿಳಿ ನೊಣವನ್ನು ಹತೋಟಿ ಮಾಡಲಿಕ್ಕೆ ಬೇವಿನೆಣ್ಣೆ ಮತ್ತು ಸ್ಟಾರ್ಚ್ ಅನ್ನ ಅಥವಾ ಅಕ್ಕಿ ಗಂಜಿಯನ್ನು ಶಿಫಾರಸು ಮಾಡಲಿಕ್ಕೆ ಹೇಳ್ತಾ ಇದ್ದೀವಿ. ನೆನಪಿಟ್ಕೋಬೇಕು, ತೆಂಗಲ್ಲಿ ಯಾರು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಲ್ಲ. ಸ್ವಲ್ಪ ಶಿಫಾರಸು ಮಾಡಿದಂತ ರಾಸಾಯನಿಕ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಕಾಲಕಾಲಕ್ಕೆ ಕೊಟ್ಟು ಪೊಟಾಶ್ ಜಾಸ್ತಿ ಕೇಳುತ್ತೆ ತೆಂಗು ಮತ್ತು ಅಡಿಕೆ. ಸ್ವಲ್ಪ ಎಷ್ಟು ಕೇಳುತ್ತೆ ಅಷ್ಟು ಪ್ರಮಾಣದಲ್ಲಿ ಪ್ರತಿಯೊಂದು ಗಿಡಕ್ಕೆ ಕೊಟ್ಟು ಶಿಫಾರಸು ಮಾಡಿದ್ದು, ಅಷ್ಟು ಕೊಟ್ಟರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆನೇ ಆಗುತ್ತೆ. ಈ ಕೀಟ ಬಂದ್ರೂ ಕೂಡ ಆರ್ಥಿಕವಾಗಿ ಹಾನಿಯನ್ನು ಉಂಟು ಮಾಡುವಂತ ಪ್ರಮಾಣವನ್ನು ಕೂಡ ಜಾಸ್ತಿ ಆಗೋದಿಲ್ಲ. ಆಮೇಲೆ ಮಿತ್ರ ಕೀಟ ಇರೋದ್ರಿಂದ ನಮಗೆ ಇವೆಲ್ಲ ಸಂಪೂರ್ಣವಾಗಿ ಹತೋಟಿ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ. ಆಮೇಲೆ ನೆನಪಿಡಬೇಕು, ಇದನ್ನು ಒಬ್ಬರೇ ಮಾಡೋದಲ್ಲ, ಸಾಮೂಹಿಕವಾಗಿ ರೈತರು ಹತೋಟಿ ಕ್ರಮವನ್ನು ಅನುಸರಿಸ್ಕೋಬೇಕು. ಯಾಕಂದ್ರೆ ಇದು ಗಾಳಿಯಿಂದ ಗಾಳಿ ದಿಕ್ಕಿಗೆ ಅನುಗುಣವಾಗಿ ಹಾರ್ಕೊಂಡ್ಬರುವಂತ ಕೀಟ, ಒಬ್ಬರೇ ಮಾಡಿದ್ರೆ ಆಗೋದಿಲ್ಲ, ಎಷ್ಟೇ ಕಷ್ಟಪಟ್ಟರು ಆಗೋದಿಲ್ಲ. ಸಾಮೂಹಿಕವಾಗಿ ಹತೋಟಿ ಕ್ರಮವನ್ನ ಏಕಕಾಲಕ್ಕೆ ಮಾಡಿದ್ದಾದ್ರೆ ಈ ಕೀಟದ ಬಾಧೆಯನ್ನು ನಾವು ಸಂಪೂರ್ಣವಾಗಿ ಹತೋಟಿ ಇದಕ್ಕೆ ಸಹಕಾರಿಯಾಗುತ್ತೆ. ಸೊ ಅದೇ ತರ ರೈತರೆ ಈ ಬೆಳೆ ನಾವು ನೋಡ್ತಾ ಇದೀವಿ ಆಲ್ರೆಡಿ ಹಾಳಿ ಇದೆ. ಇದೇ ಸಮಯದಲ್ಲಿ ಒಂದು ಇನ್ನೊಂದು ಕೀಟ ಲಗ್ಗೆ ಇಡುತ್ತೆ. ಹೋದ ವರ್ಷ ಆಚೆ ವರ್ಷನೂ ನೋಡಿರ್ಬೋದು, ತಾಪಮಾನ ಹೆಚ್ಚಿಗೆ ಆದಂಗೆ ಇನ್ನೊಂದು ಕೀಟ ಬರುತ್ತೆ. ಯಾವ್ದಂದ್ರೆ ಕಪ್ಪು ತಲೆ ಕಂಬಳಿ ಹುಳು ಅಂತೇಳಿ, ಅಂದ್ರೆ ತಲೆ ಮಾತ್ರ ಕಪ್ಪಗಿರುತ್ತೆ, ಮೈಬಣ್ಣ ಮಿಕ್ಕಿದ ಮೈಬಣ್ಣ ಎಲ್ಲ ಕಂದಾಗಿರುತ್ತೆ, ಮೈ ಮೇಲೆಲ್ಲ ಕೂದಲು ಕೂದಲಿರುತ್ತೆ. ಅದಕ್ಕೆ ನಾವು ಕಂಬಳಿ ಹುಳು, ಕಂಬಳಿ ಹುಳನ್ನು ನೋಡಿರ್ತಾರೆ ಇದರಲ್ಲಿ ಪೂರಕಾಂತಿಯಲ್ಲಾಗಿರ್ಬೋದು ಅಥವಾ ಹಿಪ್ಪು ನೇರಳಲ್ಲಾಗಿರ್ಬೋದು, ಅದೇ ತರ ಕಂಬಳಿಗಳು ಇಲ್ಲಿನೂ ಕೂಡ ನೋಡಬಹುದು. ಇದೊಂದು ಪ್ರಜಾತಿ ಬೇರೆ, ಬೇಸಿಗೆಯಲ್ಲೇ ಕೆಲವು ಕೀಟಗಳು ಬರ್ತವೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಬೇಸಿಗೆಯಲ್ಲಿ ಬರುವಂತ ಕೀಟ. ಸೊ ಅಂದ್ರೆ ವೃದ್ಧಿ ಆಗ್ತಾ ಇರುತ್ತೆ, ಅಂದ್ರೆ ವಂಶಾಭಿವೃದ್ಧಿ ಮಾಡಬೇಕಂತಾನೆ. ಟೆಂಪರೇಚರ್ ರೈಸ್ ಆದಂಗೆ ತಾಪಮಾನ ಹೆಚ್ಚಿಗಾದಂಗೆ ಇವು ಹೆಚ್ಚತ್ಕೊಂತ ಪ್ರಕೃತಿಯಲ್ಲಿ ಮಿಲನ ಆಗ್ತವೆ, ಸಂಖ್ಯೆಯಲ್ಲಿ ವೃದ್ಧಿ ಆಗ್ತಾ ಇರ್ತವೆ. ಅಂದ್ರೆ ತಾಪಮಾನ ಬೇಕಿವಕ್ಕೆ ವೃದ್ಧಿ ಆಗ್ಲಿಕ್ಕೆ. ಸೊ ಹಾಗಾಗಿ ಬೇಸಿಗೆಯಲ್ಲಿ ಕಂಡು ಬರ್ತವೆ, ಮಿಕ್ಕಿ ಟೈಮಲ್ಲಿ ಬೇರೆ ಟೈಮಲ್ಲಿ ನೋಡ್ರೆ ಕಾಣಲ್ಲ ಅದು. ಅದೇ ಕಾರಣ, ಯಾಕಂದ್ರೆ ಟೆಂಪರೇಚರ್ ಒಂದು ಲೆವೆಲ್ಗೆ ಏರ್ತು ಅಂತಂದ್ರೆ ಅವಕ್ಕೆ ಅನುಕೂಲ ತಮ್ಮ ಜೀವನ ಚಕ್ರವನ್ನ ಮುಂದುವರಿಸಲಿಕ್ಕೆ. ಹಾಗಾಗಿ ಇದು ಬೇಸಿಗೆಯಲ್ಲೇ ತೆಂಗಲ್ಲಿ ಯಾಕೆ ಕಂಡು ಬರುತ್ತೆ, ಬೇರೆ ಇದರಲ್ಲಿ ಯಾಕೆ ಕಂಡು ಬರಲ್ಲ ಅಂತಂದ್ರೆ, ತೆಂಗಲ್ಲಿ ಆಶ್ರಯವಾಗಿ ಸರಿಯಾಗಿ ಸ್ಥಾನಗಳು ಸಿಗ್ತವೆ, ನೆರಳು ಸಿಗುತ್ತೆ. ಅಂದ್ರೆ ಅತಿ ಹೆಚ್ಚು ತಾಪಮಾನ ಅಂತಂದ್ರೆ ಪ್ರೌಢ ಪತಂಗಕ್ಕೆ ಆಗೋದಲ್ಲ, ಮರಿಗಳಿಗಾಗತ್ತೆ, ತೊಂದರೆ ಇಲ್ಲ. ಬಟ್ ವೃದ್ಧಿ ಆಗ್ಲಿಕ್ಕೆ ಅನುಕೂಲ ಇರುತ್ತೆ. ಒಂದು ಎತ್ತರ ಪ್ರದೇಶದಲ್ಲಿ ಹಾರ್ಕೊಂಡ್ ಬರ್ತವೆ, 40-45 ಅಡಿ ಎತ್ತರದಲ್ಲಿ ಹಾರ್ಕೊಂಡ್ ಬರ್ತವೆ ಬೇರೆ ಪ್ರದೇಶದಿಂದ. ಆ ಎತ್ತರಕ್ಕೆ ನಮ್ಮ ತೆಂಗಿನ ಮರ ಸಿಗ್ತವೆ, ಅಲ್ಲಿ ಗರಿ ಅಡಿಯಲ್ಲಿ ಇವು ಸೇರ್ಕೊಂಡಿರ್ತವೆ ಪ್ರೌಢ ಪತಂಗಗಳು, ಪತಂಗ ಗುಂಪಿಗೆ ಸೇರಿದ್ದು. ಸೊ ಅಲ್ಲಿ ಮಿಲನ ಆದ್ಮೇಲೆ ಹೆಣ್ಣು ಪತಂಗ ಮೊಟ್ಟೆ ಇಡುತ್ತೆ. ಸೊ ಮೊಟ್ಟೆ ಇಟ್ಟಮೇಲೆ ಮರಿಗಳು ಆಚೆ ಬರ್ತಾವಲ್ಲ, ಸೊ ಮರಿಗಳು ಏನ್ ಮಾಡ್ತವೆ ಅಂತಂದ್ರೆ ಗೂಡು ಕಟ್ಟಿಬಿಟ್ಟು ಅಲ್ಲಿ ಪತ್ರ ಹರಿಯುತ್ತಿರುತ್ತೆ, ಪತ್ರ ಹರಿತಾನೆ ಕೆರೆ ತಿಂತಾ ಹೋಗ್ತವೆ, ಹಸಿರು ಭಾಗವನ್ನ ಕೆರೆದು ತಿನ್ನೋದು. ಸೊ ನಿಧಾನವಾಗಿ ಗರಿ ಎಲ್ಲ ಕಂದು ಬಣ್ಣ ತಿರುಗುತ್ತೆ, ಒಣಗ್ತಾ ಬರುತ್ತೆ. ಒಂದ್ ವೇಳೆ ಅದು ಸಂಪೂರ್ಣ ಗಿಡ ಆವರಿಸ್ಕೊಂಡ್ಬಿಡ್ತು ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ನೋಡಬಹುದು ದೂರದಿಂದ ನಿಂತ್ಕೊಂಡು ಹೋಗ್ಬಿಟ್ರೆ ಗರಿ ಎಲ್ಲ ಸುಟ್ಬಿಟ್ಟಿರ್ತವೆ. ಇದೇನಪ್ಪ ತೆಂಗಿನ ಮರ ಬೆಂಕಿ ಬಿದ್ದಿದ್ದೇನೋ, ಎಲ್ಲ ಗರಿಗಳೆಲ್ಲ ಒಣಗ್ಬಿಟ್ಟಿದ್ದಾವೆ ಸುಟ್ಬಿಟ್ಟಿದ್ದಾವೆ ಅಂತ ದಾಸ ಆಗುತ್ತೆ ಅಥವಾ ನಿಮ್ಗೆ ಕಾಣಿಸ್ತಾ ಇರುತ್ತೆ ನೋಡ್ಲಿಕ್ಕೆ. ಬಟ್ ಅದು ಯಾವುದೂ ಅಲ್ಲ, ಕೆಂಪು ತಲೆ ಕಂಬಳಿ ಹುಳು. ಇದಕ್ಕೂ ಕೂಡ ಬಹಳ ಹಾಳು ಜಾಸ್ತಿ ಆಗುತ್ತೆ. ಆಮೇಲೆ ಹೊರ ಸುತ್ತಿನ ಗರಿ ಮತ್ತು ಒಳ ಸುತ್ತಿನ ಗರಿ, ಅಂದ್ರೆ ಸ್ವಲ್ಪ ಮಧ್ಯ ವಯಸ್ಸಿನ ಗರಿ ಆಗಿರ್ಬೋದು ಅಥವಾ ಹಳೆಯ ವಯಸ್ಸಿನ ಗರಿ ಆಗಿರ್ಬೋದು, ಆ ಗರಿಗಳಲ್ಲಿ ಹೆಚ್ಚು ಈ ಕೀಟದ ಬಾಧೆ ಇರುತ್ತೆ. ಮೇಲುಗಡೆ ಗರಿಯಲ್ಲಿ ಜಾಸ್ತಿ ಇರಲ್ಲ, ಯಾಕಂದ್ರೆ ಅಲ್ಲಿ ಪೊಟಾಶ್ ಅಂಶ ಇರೋದ್ರಿಂದ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ತೆಂಗಿನ ಮರಕ್ಕೆ. ಸೊ ಹೊಸ ಗರಿಗಳಲ್ಲಿ ಸುಳಿಗರಿ ಭಾಗದಲ್ಲಿ ಇದು ಸಂಪೂರ್ಣವಾಗಿ ಹಾನಿ ಮಾಡ್ಲಿಕ್ಕೆ ಆಗೋದಿಲ್ಲ. ಮಧ್ಯ ವಯಸ್ಸಿನ ಮತ್ತು ಹಳೆ ವಯಸ್ಸಿನ ಗರಿಗಳಲ್ಲಿ ಹಾವಳಿ ಜಾಸ್ತಿ. ಆಮೇಲೆ ಮಣ್ಣಿನ ತರ ಗೂಡು ಕಟ್ಕೊಂಡ್ಬಿಟ್ಟು ರೇಷ್ಮೆ ಗೂಡು ಕಟ್ಟಿ ಗರಿ ಅಡಿಯಲ್ಲಿ ಇದ್ಬಿಟ್ಟು ಅಲ್ಲೇ ಕೋಶಾವಸ್ಥೆ ಇರುತ್ತೆ, ಕೋಶದಿಂದ ಪತಂಗಗಳು ಆಚೆ ಬರ್ತವೆ, ಕಂದು ಬಣ್ಣದ ಪತಂಗಗಳು ಇರ್ತವೆ. ಸೊ ಅವು ಅಲ್ಲಿ ಕೂಡ ವಾಸ ಮಾಡ್ತವೆ. ಆಮೇಲೆ ಕೆಲ ಟೈಮಲ್ಲಿ ಸೂಕ್ತ ವಾತಾವರಣ ಇಲ್ಲದೆ ಹೋದ್ರೆ ಕೋಶಾವಸ್ಥೆಯಲ್ಲಿ ತಮ್ಮ ಜೀವನವನ್ನು ದೀರ್ಘಾವಧಿಗೆ ಕಳೆಯುವಂತ ಸಂಭವ ಕೂಡ ಇರ್ತವೆ, ಅಂದ್ರೆ ಮುಂದಿನ ಪೀಳಿಗೆ ಕೂಡ ಹೋಗುವಂತ ಸಂಭವನೂ ಕೂಡ ಇರ್ತವೆ. ಸೂಕ್ತ ವಾತಾವರಣ ಬಂದಾಗ ಕೋಶಾವಸ್ಥೆ ಹೋಗ್ತವೆ. ಸೊ ಇದು ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಮಾಡತಕ್ಕಂಥದ್ದು. ಆಮೇಲೆ ಯಥೇಚ್ಛವಾಗಿ ಎಲ್ಲಾ ಕಡೆ ಕಂಡು ಬರಲ್ಲ, ಯಾವ ದಿಕ್ಕಿಂದ ಬರುತ್ತೆ, ಯಾವ ದಿಕ್ಕಲ್ಲಿ ಗಾಳಿ ಹೋಗುತ್ತೆ, ಆ ದಿಕ್ಕಲ್ಲಿ ನೀವು ಹಾನಿ ಪ್ರಮಾಣವನ್ನು ನೋಡಬಹುದು. ಈಗ ನಾವು ಒಂದು ಉದಾಹರಣೆ ಹೇಳ್ತೀವಿ, ನಮ್ಮ ದಾವಣಗೆರೆಯಿಂದ ನಮ್ಮ ಕದ್ಲೇರ ಫಾರ್ಮ್ ಅಲ್ಲಿ ಬರ್ಬೇಕಾದ್ರೆ ಮಧ್ಯೆ ಕುಂದೂರು ಕುಂದೂರು ಅಂತ ಬರುತ್ತೆ. ಸೊ ಆ ಭಾಗದಲ್ಲಿ ಒಂದು ಗಾಳಿ ದಿಕ್ಕಿ ಬಂದಿದೆ, ಸೊ ಆ ದಿಕ್ಕಿಗೆ ಅನುಗುಣವಾಗಿ ಕೀಟದ ಬಾಧೆಯನ್ನು ನಾವು ನೋಡಿದೀವಿ, ಮಿಕ್ಕಿದ ಭಾಗದಲ್ಲಿ ಎಲ್ಲಿ ಕಂಡು ಬಂದಿಲ್ಲ. ಸೊ ಹಾಗಾಗಿ ಇರೋದ್ರಿಂದ ಸೊ ರೈತರು ಮುನ್ನೆಲೆ ಏನ್ ಮಾಡ್ಬೇಕು ಅಂತಂದ್ರೆ, ಇದು ಕೀಟದ ಬಗ್ಗೆ ಆಯ್ತು, ಹಾನಿ ಲಕ್ಷಣ ಬಗ್ಗೆ ಆಯ್ತು, ಇನ್ನು ಬೇಸಿಗೆ ಟೈಮಲ್ಲಿ ಬಂದ್ಬಿಟ್ಟಿದೆ, ಈಗ ಮುಂಜಾಗ್ರತಾ ಕ್ರಮವಾಗಿ ಏನು ರೈತರು ಅನುಸರಿಸಬೇಕಾಗಿದ್ದ ಕ್ರಮಗಳು ಅಂತಂದ್ರೆ, ಒಣಗಿರುವಂತ ಗರಿಗಳನ್ನ ಸಂಪೂರ್ಣವಾಗಿ ನಮ್ಮ ತೋಟದಿಂದ ತೆಗೆದು ಹೊರಗಡೆ ಹಾಕಿ ಸುಟ್ಟು ಯಾಕಂದ್ರೆ ಅಲ್ಲೇ ನಿಮ್ಮ ಅವಶೇಷಗಳಿರ್ತವೆ, ಕೋಶಾವಸ್ಥೆ ಹೋಗಿರುವಂತಹ ಅವಶೇಷಗಳ ಕೀಟದ ಅವಶೇಷಗಳು ಅಲ್ಲೇ ಅಡಿಕೊಂಡಿರ್ತವೆ. ಅವುಗಳನ್ನು ನೀವು ನಾಶಪಡಿಸಿದ್ದೆ ಆದರೆ ನೆಕ್ಸ್ಟ್ ನಿಮ್ಮ ತೆಂಗಿನ ತೋಟಕ್ಕೆ ಬೇಸಿಗೆಯಲ್ಲಿ ಲಗ್ಗಿಡೋದನ್ನು ನೀವು ಪ್ರಮಾಣ ಕಡಿಮೆ ಮಾಡ್ಕೋಬಹುದು. ಆಮೇಲೆ ಶಿಫಾರಸ್ ಮಾಡಿದ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಕೊಡಲೇಬೇಕು. ಅಂದ್ರೆ ಪೊಟ್ಯಾಸಿಯಂಶ ಜಾಸ್ತಿ ಇದ್ರೆ ನಿಮಗೆ ಬೇರೆ ಕಡೆಯಿಂದ ಬಂದ್ರೂ ಕೂಡ ನಿಮ್ಮ ಕೀಟದ ಹಾವಳಿಯನ್ನು ತಡ್ಕೊಳ್ಳಕ್ಕೆ ಸಾಮರ್ಥ್ಯ ಇರುತ್ತೆ ನಿಮ್ಮ ತೆಂಗಿಗೆ. ಸೊ ಇದನ್ನ ಯಾರು ಕೂಡ ಮರಿಬಾರ್ದು. ಆಮೇಲೆ ತೋಟವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಸಾಧ್ಯ ಆದರೆ ನಿಮ್ಮ ಬೆಳಕಿನ ಬಲೆಗಳನ್ನ ಅಳವಡಿಸ್ಕೊಡ್ರಿ, ಲೈಟ್ ಟ್ರ್ಯಾಪ್ ಅಂತ ಕರಿತೇವೆ ನಾವು. ಅಂದ್ರೆ ಪತಂಗಗಳು ರಾತ್ರಿ ಹೊತ್ತಲ್ಲಿ ಹೆಚ್ಚು ಆಕ್ಟಿವ್ ಆಗಿರ್ತವೆ, ಸಂಚಲನವಾಗಿರ್ತವೆ, ಬೆಳಕಂದ್ರೆ ಬಹಳ ಇಷ್ಟ ಅವಕ್ಕೆ. ಸೊ ಒಂದು ಎರಡು ಹೈ ವೋಲ್ಟೇಜ್ ಬಲವನ್ನು ನೀವು ಹಾಕಿದ್ದಾದ್ರೆ ಅಂದ್ರೆ ಅದು ಕೆಳಗಡೆ ಒಂದು ಬಕೆಟ್ ತರ ಇರಬೇಕು, ಅದರಲ್ಲಿ ನೀರು ಹಾಕಿ ಒಂದು ಯಾವ್ದಾದ್ರು ಒಂದು ಕೀಟನಾಶಕ ಕ್ಲೋರೋಫಾಸ್ ಮೊನೋಕ್ಲೋರೋಫಾಸ್ ಹಾಕಿದ್ದಾದ್ರೆ ಆ ಪತಂಗ ಲೈಟಿನ ಬೆಳಕಿಗೆ ಆಕರ್ಷಣೆಯಾಗಿ ಅದರಲ್ಲಿ ಕೆಳಗೆ ಬಂದು ಬಿದ್ದುಬಿಡುತ್ತೆ. ಸೊ ಪತಂಗಗಳನ್ನು ನೀವು ಸೆರೆ ಹಿಡಿದ್ರೆ ಮಿಲನ ಅದನ್ನು ತಡೆಗಟ್ಟದಂಗಾಗುತ್ತೆ, ಮೊಟ್ಟೆಗಳನ್ನು ತಡೆಗಟ್ಟದಂಗಾಗುತ್ತೆ. ಅಂದ್ರೆ ಸ್ವಚ್ಛವಾಗಿ ಇಟ್ಟದಂದ್ರೆ ಅವಶೇಷಗಳು ಹೋಗಿರ್ತವೆ, ಕೋಶಾವಸ್ಥೆ ಎಲ್ಲ ಸುಟ್ಟಾಕ್ಬಿಟ್ಟಿರ್ತೀವಿ. ಸೊ ಹೊಸ ಕೀಟ ಬರಲಿಕ್ಕೆ ಸಾಧ್ಯ ಇರೋದಿಲ್ಲ. ಆದರೂ ಕೂಡ ಬಂದ್ರೂ ಕೂಡ ಒಂದು ಮುಂಜಾಗ್ರತಾ ಕ್ರಮವಾಗಿ ಈಗ ಬೇವಿನೆಣ್ಣೆ ಅಂತ ಹೇಳಿದ್ನಲ್ಲ, ಅದರದೊಂದು ಏನು ವಿಶೇಷ ಅಂತಂದ್ರೆ ತತ್ತಿನಾಶಕ, ತತ್ತಿನಾಶಕವಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಇದು ಮೊಟ್ಟೆ ಇಡುತ್ತಲ್ಲ ಬರೀ ಹಳಿಯಲ್ಲಿ, ತತ್ತಿನಾಶಕವಾಗಿ ನಾವು ಬೇವಿನೆಣ್ಣೆಯನ್ನು ಒಂದು 1500 ppm ಎರಡರಿಂದ ಮೂರು ಎಂದಲ್ಲೂ ಒಂದು ಲೀಟರ್ ನೀರು ಹಾಕಿ ಒಂದು ಮುಂಜಾಗ್ರತೆ ಕ್ರಮವಾಗಿ ನಾವು ಸಿಂಪಡಣೆ ಮಾಡಿದ್ದೇ ಆದ್ರೆ ಈ ತತ್ತಿಯನ್ನ ಇದ್ರೂ ಕೂಡ ನಾಶಪಡಿಸುತ್ತೆ. ಸೊ ತತ್ತಿ ಹಂತದಲ್ಲೂ ನಾಶಪಡಿಸಿದಂಗಾಗುತ್ತೆ, ಕಡಿಮೆ ಖರ್ಚದಲ್ಲೂ ಆಗುತ್ತೆ. ಸಿಂಪಡಣೆ ಮಾಡೋರಿಗೆ ಕೂಡ ಇದು ಒಂದು ಉಚಿತವಾದಂತ ಒಂದು ಸುಲಭವಾದಂತ ಒಂದು ವಿಧಾನ. ಯಾವ ತರ ಅಂತ ರಾಸಾಯನಿಕ ಇರೋದಿಲ್ಲ, ಅದರ ಪರಿಣಾಮನೂ ಕೂಡ ಇರೋದಿಲ್ಲ. ರಾಸಾಯನಿಕ ಹೋಲಿಕೆ ಮಾಡಿದ್ರೆ ಬೇವಿನೆಣ್ಣೆ ಸ್ವಲ್ಪ ಸುರಕ್ಷಿತವಾಗಿ ನೀವು ಸಿಂಪಡಣೆ ಮಾಡಬಹುದು. ಯಾಕಂದ್ರೆ ಎತ್ತರ ಇರ್ತವೆ ಕೆಲವು ಮಧ್ಯ ವಯಸ್ಸಿನ ಮರಗಳಿರ್ತವೆ, ಸಂತಲ್ಲಿ ಅಡ್ಡ ಪರಿಣಾಮವನ್ನು ತಪ್ಪಿಸಬಹುದು. ಇನ್ನು ಮೊಟ್ಟೆಯಿಂದ ಮರಿ ಆಚೆ ಬಂದ್ಬಿಡ್ತಾವಲ್ಲ, ಅವುಗಳನ್ನ ನಾವು ಹತೋಟಿ ಮಾಡಬೇಕಂತಂದ್ರೆ ಒಂದು ಪರತಂತ್ರ ಜೀವಿ ಇದೆ, ಅದು ಸಿಂಪಡಣೆ ಮಾಡಬಹುದು ರಾಸಾಯನಿಕ, ಬಟ್ ಸ್ವಲ್ಪ ಕಷ್ಟಕರ. ಆಮೇಲೆ ಅಷ್ಟೇ ನಮ್ಗೆ ರಾಸಾಯನಿಕ ಮೈ ಮೇಲೆ ತಗಲೋದ್ರಿಂದ ಕಣ್ಣಲ್ಲಿ ಬೀಳೋದ್ರಿಂದ ಅಷ್ಟೇ ನಮ್ಗೆ ಹಾನಿ ಪ್ರಮಾಣ ಕೂಡ, ವಿಷಕಾರಿತ್ವನ ಹೆಚ್ಚಾಗುವ ಪ್ರಮಾಣ ಕೂಡ ಜಾಸ್ತಿ ಇರುತ್ತೆ. ಸೊ ಅದರ ಬದಲಾಗಿ ಚಿತ್ರದಲ್ಲಿ ಇರ್ತಕ್ಕಂಥ ತೋಟಗಾರಿಕೆ ಇಲಾಖೆಗೆ ನೀವು ಭೇಟಿ ಕೊಟ್ರೆ ಅವರೊಂದು ಪರತಂತ್ರ ಜೀವಿ ಕೊಡ್ತಾರೆ, ಗೋನಿಯಾಗೋಸ್ ನೆಪಾಂಟಿಡಿಸ್ ಅಂತೇಳಿ. ಸೊ ಅದನ್ನ ಒಂದು ಟೆಸ್ಟ್ ಟ್ಯೂಬಲ್ ಕೊಡ್ತಾರೆ, ಒಂದು ಗಿಡಕ್ಕೆ 10-15 ಹುಳಗಳನ್ನು ನೀವು ಕಾಂಡದ ಮೇಲೆ ಬಿಡಬೇಕು. ಅವೇನು ಕೆಳಗೆ ಬರಲ್ಲ, ಪ್ರಕೃತಿ ನಿಯಮದ ಪ್ರಕಾರ ಮೇಲ್ಗಡೆ ಹೋಗ್ತವೆ. ಶತ್ರು ಕೀಟಗಳನ್ನ ಅಂದ್ರೆ ನಿಮ್ ಕಂಬಳಿ ಹುಳಗಳನ್ನು ಹುಡ್ಕೊಂಡು ಹೋಗಿ ನೆನ್ಪಿಡಗಳು ಮರಿ ಹಂತದಲ್ಲಿ, ಮೊಟ್ಟೆ ಹಂತದಲ್ಲಿ ಇದ್ರೆ ಕೆಲಸ ಮಾಡಲ್ಲ. ಮರಿ ಹಂತದಲ್ಲೇ ಇಮ್ಮಿಡಿಯೇಟ್ಲಿ ನೀವು ನೋಡ್ಬಿಟ್ಟು ಅದನ್ನ ಪರತಂತ್ರ ಜೀವಿ ತಂದು ಬಿಡಬೇಕು. ಅಂದ್ರೆ ಮರಿ ಹಂತದಲ್ಲೇ ಹೋಗಿ ಅವು ಸಾಯಿಸಿಬಿಟ್ಟು ತಮ್ಮ ಸಂತಾನವನ್ನು ವೃದ್ಧಿ ಮಾಡ್ತಾ ಹೊರತಾಗಿ ಶತ್ರು ಕೀಟಗಳನ್ನು ವೃದ್ಧಿ ಮಾಡ್ಲಿಕ್ಕೆ ಬಿಡೋದಿಲ್ಲ. ಒಂದು ಕೋಶಾವಸ್ಥೆ ಹೋಗುತ್ತಂದ್ರೆ ಏನೂ ಲಾಭ ಇಲ್ಲ. ಮರಿ ಹಂತದಲ್ಲೇ ನೀವು ತೋಟಗಾರಿಕೆ ಇಲಾಖೆಗೆ ಹೋಗಿ ಭೇಟಿ ಕೊಟ್ಟು ಅಂತ ಮಿತ್ರ ಕೀಟಗಳನ್ನು ತಂದು ಬಿಟ್ಟಿದ್ದೆ ಆದ್ರೆ ಒಂದು ಸಲ ಬಿಡೋದಿಲ್ಲ, ಸಾಕಷ್ಟು ನಿಮ್ ಮಿತ್ರ ಕೀಟಗಳ ಸಂಖ್ಯೆ ಹೆಚ್ಚಿಗೆ ಮಾಡ್ಬೇಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ತಂದು ಬಿಡ್ತಾ ಇರಬೇಕು. ಅವಧಿಗೆ 15 ದಿವಸಕ್ಕೊಂದ್ಸಲ ಬಿಡ್ತಾ ಇದ್ರೆ ನಿಮ್ ಮಿತ್ರ ಕೀಟಗಳ ಸಂಖ್ಯೆ ಹೆಚ್ಚಾದಂಗೆ ನಿಮ್ಮ ಶತ್ರು ಕೀಟಗಳನ್ನ ಅತೋಟಿ ಮಾಡ್ತಾ ಮಾಡ್ತಾ ಮಾಡ್ತಾ ಬರ್ತಾ ಹೋಗುತ್ತೆ. ಸೊ ಇದನ್ನ ನೀವು 2-3 ಸಲ ಮಾಡಿದ್ದೆ ಆದ್ರೆ ಬಹಳ ಕಡಿಮೆ ಖರ್ಚಿನಲ್ಲಿ ನೈಸರ್ಗಿಕವಾಗಿ ಕಪ್ಪುತ್ತಲೆ ಕಂಬಳಿಗಳನ್ನು ನೀವು ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು. ಇದನ್ನೂ ಕೂಡ ರೈತರು ನೆನಪಿಟ್ಟುಕೊಳ್ಳಿ, ಸಾಮೂಹಿಕವಾಗಿ ಅತೋಟಿಯನ್ನೇ ಮಾಡಬೇಕು. ಸೊ ಎರಡನ್ನೂ ಕೂಡ ಬೇಸಿಗೆಯಲ್ಲಿ ಬರ್ತಕ್ಕಂಥ ಕೀಟ ಒಬ್ಬರಿಗೊಬ್ಬರು ರೈತರು ಮಾತಾಡಿಕೊಂಡು ಸುತ್ತಲೂ ಇರುವಂತಹ ರೈತರು ಎಲ್ಲ ಸಾಮೂಹಿಕವಾಗಿ ಅತೋಟಿ ಮಾಡಿದ್ದೆ ಆದ್ರೆ ಸಂಪೂರ್ಣವಾಗಿ ಈ ಕೀಟದ ಬಾಧೆಯನ್ನ ನಾವು ತಡೆಗಟ್ಟಲಿಕ್ಕೆ ಅಥವಾ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಬಾರಿ ಕಷ್ಟಕರ. ಈಗ ನೋಡಿರ್ಬೋದು ನುಸಿ, ಅದು ಕೂಡ ಪ್ರಮುಖ ಕೀಟ. ಎಲ್ಲೋ ಒಂದ್ ಕಡೆ ಭಾಗದಲ್ಲಿ ಹಾವಳಿ ಇದೆ, ಇನ್ನು ಬಹಳ ಇದೆ ಹಾವಳಿ. ಸೊ ಅದು ಯಾಕಂತಂದ್ರೆ ರೈತರು ಸಾಮೂಹಿಕವಾಗಿ ಅತೋಟಿ ಮಾಡಲಿಕ್ಕೆ ಎಲ್ಲ ಆಗ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಎಲ್ಲ ರೈತರು ಸ್ವಲ್ಪ ಒಗ್ಗೂಡಿ ಏಕಕಾಲಕ್ಕೆ ಹತೋಟಿ ಮಾಡಿದ್ದೆ ಆದ್ರೆ ನುಸಿ ಆಗಿರ್ಬಹುದು, ತಪ್ಪಿತಲೆ ಕಂಬಳಿಗಳಾಗಿರ್ಬಹುದು, ರೋಗೋಗಳನ್ನ ಎಲ್ಲ ಕೀಟವನ್ನು ನಿರ್ವಹಣೆ ಮಾಡಬಹುದು. ತೆಂಗಲ್ಲಿ ಸಮರ್ಪಕ ಪೋಷಕಾಂಶಗಳ ನಿರ್ವಹಣೆ ಮಾಡುವುದು ಬಹಳ ಅವಶ್ಯಕತೆ. ಇಲ್ಲಂತ ರೋಗ ನಿರೋಧಕ ಶಕ್ತಿ ಕುಂಠಿತಗೊಳ್ಳಂದ್ರೆ ನಿಮ್ಮ ರೋಗ ಮತ್ತು ಕೀಟದ ಬಾಧೆ ಹೆಚ್ಚಾಗುತ್ತೆ. ಸರ್, ಈಗ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಈ ಒಂದು ಕೀಟಗಳ ನಿರ್ವಹಣೆ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂತಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ನಮ್ಮ ಕೃಷಿಕರು ಅಂತ ಹೇಳಿ? ರೈತರಿಗೆ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮದಲ್ಲಿ ನನ್ನ ಸಂಪರ್ಕ ನಂಬರ್ನು ಕೂಡ ಕೊಟ್ಟಿದ್ದೀನಿ, ಈಗಲೂ ಕೂಡ ಕೊಡ್ತೀನಿ. ನೇರವಾಗಿ ಸಂಪರ್ಕ ಮಾಡಬಹುದು, ದೂರವಾಣಿಯಲ್ಲಿ ಬರ್ಕೊಳ್ಳಿ. ನನ್ನ ಮೊಬೈಲ್ ನಂಬರ್ 9163693766. ಈ ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡ್ರಿ. ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು, ಬೇರೆ ಬೆಳೆಗೆ ಏನಾದ್ರು ಸಮಸ್ಯೆ ಇದ್ರೂ ಕೂಡ ನಾವು ಕೇಳಿ ಬಗೆಹರಿಸ್ಕೊಂಡ್ರೆ ನಾವು ನಿಮ್ಗೆ ಸ್ಪಂದಿಸ್ತೇನೆ. ಒಳಗೆ ಸರ್, ಇಲ್ಲ ತನಕ ಈ ಒಂದು ಬೇಸಿಗೆಯಲ್ಲಿ ಈ ಅಡಿಕೆ ಹಾಗೂ ತೆಂಗಿನ ಬೆಳೆಯಲ್ಲಿ ಬರತಕ್ಕಂತಹ ಕೀಟಗಳು ಯಾವ್ಯಾವು, ಅವುಗಳ ಲಕ್ಷಣ ಯಾವ ರೀತಿ ಇರುತ್ತೆ, ಅವುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ. ತೆಂಗು ಹಾಗೂ ಅಡಿಕೆ ಬೆಳೆಯಲ್ಲಿ ಕಂಡುಬರುವ ಕೀಟಗಳು ಹಾಗೂ ಅವುಗಳ ನಿರ್ವಹಣೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ವಿಜಯ್ ಎಸ್ ದಾನರೆಡ್ಡಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ಇವರು ಪ್ರಕಟಿಸಿರುವ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ವರದಿ. ಕಡಲೆಕಾಳು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4746 ರೂಪಾಯಿಗಳಿಂದ ಗರಿಷ್ಠ 4755 ರೂಪಾಯಿಗಳು. ಹರಳು ಬೀಜ ಅಂದರೆ ಕ್ಯಾಸ್ಟರ್ ಸೀಡ್ಸ್ 6309-6369 ರೂಪಾಯಿಗಳು. ಹತ್ತಿ 4040-11880. ಅಲಸಂದೆ ಕನಿಷ್ಠ ಮತ್ತು ಗರಿಷ್ಠ 6060 ರೂಪಾಯಿಗಳು. ಹೈಬ್ರಿಡ್ ಜೋಳ 1816-1951. ಹೈಬ್ರಿಡ್ ಮೆಕ್ಕೆಜೋಳ ಸ್ಥಳೀಯ 1909-2329. ನವಣೆ ಹೈಬ್ರಿಡ್ 1921-2381. ರಾಗಿ ಹೈಬ್ರಿಡ್ 1111-1951. ಇನ್ನು ಚಿತ್ರದುರ್ಗ ಮಾರುಕಟ್ಟೆ ಧಾರಣೆಗಳು ಈ ರೀತಿ ಇವೆ. ಅಲಸಂದೆ ಕಾಳು ಕನಿಷ್ಠ 3711 ಗರಿಷ್ಠ 6151 ರೂಪಾಯಿಗಳು. ಅವರೆ 2211-4225 ರೂಪಾಯಿಗಳು. ಕಡಲೆಕಾಳು 3639-5001 ರೂಪಾಯಿಗಳು. ನೆಲಗಡಲೆ 3869-6690 ರೂಪಾಯಿಗಳು. ಹುರುಳಿಕಾಳು 3775-4261 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 1500-2385. ಸೂರ್ಯಕಾಂತಿ ಸ್ಥಳೀಯ 5939-7379 ರೂಪಾಯಿಗಳು. ತೊಗರಿ 2200-4100 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ನೆಲಗಡಲೆ ಶೇಂಗಾ ಗೆಜ್ಜೆ 4429-6816 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯ ಧಾರಣೆಗಳು ಈ ರೀತಿ ಇವೆ. ಸೇಬು 6000-6500. ಅಡಿಕೆ ರಾಶಿ 36,669-48,309 ರೂಪಾಯಿಗಳು. ಸಪೋಟ 1000-2000 ರೂಪಾಯಿಗಳು. ಹತ್ತಿ 8509-10,209 ರೂಪಾಯಿಗಳು. ದ್ರಾಕ್ಷಿ 4000-5000 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗೆಜ್ಜೆ 3270-6269 ರೂಪಾಯಿಗಳು. ಕರ್ಬೂಜ 1000-2000 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 2220-2391 ರೂಪಾಯಿಗಳು. ಮೂಸಂಬಿ ಕನಿಷ್ಠ ಮತ್ತು ಗರಿಷ್ಠ 3800 ರೂಪಾಯಿಗಳು. ಈರುಳ್ಳಿ 500-1500. ಪಪ್ಪಾಯಿ 1000-2000. ಅನಾನಸ್ 1000-2000. ದಾಳಿಂಬೆ 3000-4000. ಸೂರ್ಯಕಾಂತಿ ಸ್ಥಳೀಯ 4509-5209 ರೂಪಾಯಿಗಳು. ಕಲ್ಲಂಗಡಿ 1000-1500. ಇನ್ನು ಬಳ್ಳಾರಿ ಮಾರುಕಟ್ಟೆ ಧಾರಣೆಗಳು ಈ ರೀತಿ ಇವೆ. ಅಲಸಂದೆಕಾಳು 3569-6259 ರೂಪಾಯಿಗಳು. ಸಜ್ಜೆ ಹೈಬ್ರಿಡ್ 1220-2329 ರೂಪಾಯಿಗಳು. ಕಡಲೆಕಾಳು 4069-4864 ರೂಪಾಯಿಗಳು. ಉದ್ದಿನಕಾಳು ಪ್ರತಿ ಕ್ವಿಂಟಲ್ಗೆ 6321 ಗರಿಷ್ಠ 6529 ರೂಪಾಯಿಗಳು. ನೆಲಗಡಲೆ ಶೇಂಗಾ 4010-6721 ರೂಪಾಯಿಗಳು. ಹುರುಳಿಕಾಳು ಕನಿಷ್ಠ ಮತ್ತು ಗರಿಷ್ಠ 4213 ರೂಪಾಯಿಗಳು. ಜೋಳ ಸ್ಥಳೀಯ 1303-2586 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 1729-2339 ರೂಪಾಯಿಗಳು. ನವಣೆ ಹೈಬ್ರಿಡ್ 1319-2011 ರೂಪಾಯಿಗಳು. ಕುಸುಬೆ 4069-5650 ರೂಪಾಯಿಗಳು. ತೊಗರಿ 2009-6161 ರೂಪಾಯಿಗಳು. ಇನ್ನು ಕೊನೆಯಲ್ಲಿ ಹರಿಹರ ಮಾರುಕಟ್ಟೆ ಧಾರಣೆ. ತೆಂಗಿನಕಾಯಿ 1000 ಕನಿಷ್ಠ 10,000 ಕನಿಷ್ಠ ಮತ್ತು ಗರಿಷ್ಠ 10,000 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದ್ರಿ. ಇದೀಗ ಒಂದು ಜನಪದ ಗೀತೆ ಕೇಳೋಣ.